ಸಾವು ಮನುಷ್ಯನನ್ನು ನುಂಗಿ ಹಾಕುತ್ತದೆ. ಆದ ಕಾರಣ ನಾಳೆ ಮಾಡಬೇಕಾದ ಕೆಲಸವನ್ನು ಇಂದೇ ಮಾಡಿ ಮುಗಿಸು. ಮೃತ್ಯು ಬಂದು ನೋಡಿ ನಿನ್ನ ಕೆಲಸ ಆಯಿತೇ ಇಲ್ಲವೇ ಎಂಬುದನ್ನು ಗಮನಿಸಿ ತನ್ನ ಕೆಲಸ ತಡ ಮಾಡುವುದಿಲ್ಲ. ಹೀಗೆಂದಿದೆ ಮಹಾಭಾರತ. ಸಮಯ 6:51. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿಯಲ್ಲಿ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಚಟುವಟಿಕೆ ಕುರಿತು ಬಾನುಲಿ ಸರಣಿ. ಇದರಲ್ಲಿ ತೆಂಗಿನ ಬೆಳೆಯಲ್ಲಿ ರೋಗ ಕೀಟ ನಿಯಂತ್ರಣದಲ್ಲಿ ಪರೋಪಜೀವಿಯ ಮಹತ್ವ ಈ ಕುರಿತು ಅರಸೀಕೆರೆಯ ಹಿರಿಯ ತೋಟಗಾರಿಕಾ ನಿರ್ದೇಶಕರಾದ ಬಿಆರ್ ಶಿವಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿಮಲ್ ಸೂದನ್. ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಫಲಸಿರಿ ಫಲಸಿರಿ. ಕೇಳಿ ಕಾರ್ಯಕ್ರಮ ಫಲಸಿರಿ ಫಲಸಿರಿ ಫಲಸಿರಿ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಫಲಸಿರಿ ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ತೆಂಗಿನ ಬೆಳೆಯಲ್ಲಿ ಬಾಧಿಸುವ ರೋಗ ಕೀಟಗಳನ್ನು ನಿಯಂತ್ರಿಸುವಲ್ಲಿ ಪರೋಪಜೀವಿಗಳ ಮಹತ್ವ ಈ ಕುರಿತಂತೆ ಅರಸೀಕೆರೆಯ ತೋಟಗಾರಿಕೆ ಇಲಾಖೆಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಬಿಆರ್ ಶಿವಕುಮಾರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೆಳಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ತೆಂಗಿನ ಬೆಳೆಯಲ್ಲಿ ರೋಗ ಹಾಗೂ ಕೀಟಗಳನ್ನು ನಿಯಂತ್ರಿಸುವಲ್ಲಿ ಪರೋಪಜೀವಿಗಳ ಮಹತ್ವ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ನಮ್ಮ ಹಾಸನ ಜಿಲ್ಲೆಯೂ ಕೂಡ ತೆಂಗಿನ ಬೆಳೆಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಮುಖವಾದಂತಹ ಉತ್ಪಾದನಾ ಕೇಂದ್ರ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ತೆಂಗಿನ ಒಂದು ವಿಸ್ತೀರ್ಣ ಇರುವಂತದ್ದನ್ನು ಗಮನಿಸಬಹುದು. ಹಾಗೆಯೇ ಈ ತೆಂಗಿನ ಉತ್ಪಾದನೆಯಲ್ಲಿಯೂ ಕೂಡ ಗಮನಾರ್ಹವಾದಂತಹ ಕೆಲಸವನ್ನು ಹಾಸನ ಜಿಲ್ಲೆ ಮಾಡ್ತಾ ಇದೆ. ಆದರೆ ಇತ್ತೀಚೆಗೆ ಈ ತೆಂಗಿಗೆ ಸಂಬಂಧಪಟ್ಟ ಹಾಗೆ ಅನೇಕ ಕೀಟ ಮತ್ತು ರೋಗಗಳು ಬಾಧಿಸ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದು. ತೆಂಗು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ವಲ್ಪ ಎತ್ತರದಲ್ಲಿ ಇರತಕ್ಕಂತಹ ಬೆಳೆ. ಈ ನಿಟ್ಟಿನಲ್ಲಿ ಈ ಕೀಟನಾಶಕಗಳ ಒಂದು ಸಿಂಪಡಣೆಯೂ ಕೂಡ ಒಂದಷ್ಟು ಕಠಿಣ. ಕೀಟನಾಶಕಗಳನ್ನು ಸಿಂಪಡಣೆ ಮಾಡಿದ್ದೇ ಆದಲ್ಲಿ ಒಂದಷ್ಟು ಸಮಸ್ಯೆಗಳು ಕೂಡ ಉಂಟಾಗುತ್ತೆ. ಇವುಗಳನ್ನು ತಪ್ಪಿಸುವ ನಿಟ್ಟಿನಲ್ಲಿ ಈ ಪರೋಪ ಜೀವಿಗಳು ಅಂಥೇಳಿ ಏನಿದ್ದಾವೋ ಇವುಗಳ ಬಳಕೆಯನ್ನು ಮಾಡೋದರ ಮೂಲಕ ಅನೇಕ ಕೀಟಗಳನ್ನು ನಿಯಂತ್ರಣವನ್ನು ಮಾಡಬಹುದು. ಈಗಲೂ ಕೂಡ ನಮ್ಮ ಹಾಸನ ಜಿಲ್ಲೆಯಲ್ಲಿ ಈ ಕಪ್ಪುತಲೆ ಹುಳುವಿನ ಸಮಸ್ಯೆ ಮತ್ತು ಬಿಳಿನೊಣದ ಸಮಸ್ಯೆ ತೆಂಗಿನ ಬೆಳೆಯನ್ನು ಬಾಧಿಸ್ತಾ ಇದೆ. ಈ ಎರಡು ಕೀಟಗಳನ್ನು ಕೂಡ ಪರೋಪಜೀವಿಗಳನ್ನು ಬಳಕೆ ಮಾಡುವ ಮೂಲಕ ಹೇಗೆ ನಾವು ನಿಯಂತ್ರಣವನ್ನು ಮಾಡಬಹುದು, ಪರೋಪಜೀವಿಗಳು ಅಂತ ಅಂದರೆ ಏನು, ಎಲ್ಲಿ ಸಿಗುತ್ತೆ, ಅವುಗಳ ಬಳಕೆಯನ್ನು ಮಾಡುವಂಥದ್ದು ಹೇಗೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆಯನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಅರಸೀಕೆರೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರ ಕಚೇರಿಯಲ್ಲಿ ಕೆಲಸವನ್ನು ಮಾಡ್ತಾ ಇರತಕ್ಕಂತಹ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಬಿಆರ್ ಶಿವಕುಮಾರ್ ಅವರು. ಶಿವಕುಮಾರ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಸರ್, ನಮ್ಮ ಹಾಸನ ಜಿಲ್ಲೆಯಲ್ಲಿ ತೆಂಗು ಒಂದು ಪ್ರಮುಖವಾದಂತಹ ಬೆಳೆ. ಈ ಒಟ್ಟಾರೆ ತೆಂಗನ್ನು ಎಲ್ಲೆಲ್ಲಿ ಬೆಳೆಯಲಾಗುತ್ತೆ, ಎಷ್ಟು ಪ್ರಮಾಣದಲ್ಲಿದೆ, ಅದರ ಬಗ್ಗೆ ಒಂದು ಸಣ್ಣ ಪರಿಚಯವನ್ನು ಮಾಡಿಕೊಡಿ. ತೆಂಗು ನಮ್ಮ ಭಾರತ ದೇಶದಲ್ಲಿ ತುಂಬಾ ಮುಖ್ಯವಾದ ಒಂದು ವಾಣಿಜ್ಯ ಬೆಳೆ ಆಗಿರುತ್ತೆ. ಇದನ್ನ ತೆಂಗನ್ನ ನಾವು ಮುಖ್ಯವಾಗಿ ಕೇರಳ, ತಮಿಳುನಾಡು ಮತ್ತು ಈ ಸೌತ್ ಇಂಡಿಯನ್ ಸ್ಟೇಟ್ಸಲ್ಲಿ ಆಂಧ್ರ, ಕೇರಳ ಮತ್ತು ಕರ್ನಾಟಕ, ಒರಿಸ್ಸಾದಲ್ಲಿ ಮೇಜರಾಗಿ ಬೆಳೀತಾ ಇರ್ತೀವಿ. ವಿಸ್ತೀರ್ಣವಾರು ಕೇರಳ ಮೊದಲನೇ ಸ್ಥಾನದಲ್ಲಿರುತ್ತೆ, ಎರಡನೇ ಸ್ಥಾನದಲ್ಲಿ ಕರ್ನಾಟಕ ಇರುತ್ತೆ, ಪ್ರೊಡಕ್ಷನ್ ಅಲ್ಲಿ ನಮ್ಮ ಕರ್ನಾಟಕ ಮೂರನೇ ಸ್ಥಾನದಲ್ಲಿರುತ್ತೆ, ನಮ್ಮ ದೇಶ ತೆಂಗಿನ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದರ ಚಿತ್ರಣ ಹೇಗಿದೆ ಸರ್? ಕರ್ನಾಟಕದಲ್ಲಿ ಬಹುಮುಖ್ಯ ಒಂದು ವಾಣಿಜ್ಯ ಬೆಳೆ ಆಗಿದೆ. ನಮ್ಮಲ್ಲಿ ತುಮಕೂರು ಮೊದಲನೇ ಸ್ಥಾನದಲ್ಲಿದೆ, ಎರಡನೇ ಸ್ಥಾನದಲ್ಲಿ ಹಾಸನ ಇದೆ, ಮೂರನೇ ಸ್ಥಾನದಲ್ಲಿ ದಾವಣಗೆರೆ ಇದೆ. ಅದೇ ಥರ ಮಂಡ್ಯ, ಮೈಸೂರು, ಚಾಮರಾಜನಗರ, ಉಡುಪಿ, ಕಾರವಾರ ಮತ್ತು ಮಂಗಳೂರು ಕೂಡ ಬರುತ್ತೆ. ಇದು ಮುಖ್ಯ ಒಂದು ವಾಣಿಜ್ಯ ಬೆಳೆ. ಈ ಬೆಳೆನೇ ನಂಬಿಕೊಂಡು ನಮ್ಮಲ್ಲಿ ಸಾಕಷ್ಟು ಜನ ರೈತರು ಜೀವನ ಕಟ್ಕೊಂಡಿರ್ತಾರೆ. ಒಂದು ಪ್ರಮುಖವಾದಂತಹ ಬೆಳೆ ಅಂತ ಹೇಳಿದ್ರೆ ತುಂಬಾನೇ ಪ್ರಮುಖವಾದಂತಹ ಒಂದು ವಾಣಿಜ್ಯ ಬೆಳೆ ಆಗಿರುತ್ತೆ ಸರ್. ಪ್ರಮುಖವಾದಂತಹ ವಾಣಿಜ್ಯ ಬೆಳೆ ಮತ್ತು ನಮ್ಮ ಕೃಷಿಕರು ಹೆಚ್ಚಾಗಿ ಇಷ್ಟಪಡ್ತಕ್ಕಂತಹ ಒಂದು ಬೆಳೆ. ಆದರೆ ಇತ್ತೀಚೆಗೆ ಸಾಕಷ್ಟು ಕೀಟಗಳ ಬಾಧೆ ಇದಕ್ಕೆ ಇದೆ. ಯಾವೆಲ್ಲ ಕೀಟಗಳ ಬಾಧೆ ಬಹಳ ಮುಖ್ಯವಾಗಿ ಕಾಡ್ತಾ ಇದೆ ಸರ್? ಮುಖ್ಯವಾಗಿ ನಾವು ಕಪ್ಪು ತಲೆ ಹುಳು ಮತ್ತೆ ಹೊಸ್ತಾಗಿ ರೋಗಸ್ ಬಿಳಿ ನೊಣಗಳ ಹಾವಳಿನ ನೋಡ್ತಾ ಇರ್ತೇವೆ. ಅದ್ರ ಜೊತೆಗೆ ಹಿಂದೆಯಿಂದ ಕೂಡ ನಮ್ಮಲ್ಲಿ ಇದಕ್ಕೆ ಕೆಂಪು ಮೂತಿ ಹುಳು ಮತ್ತೆ ರೈನೋಸರಸ್ ಬೀಟಲ್ನ ನಾವು ನೋಡ್ತಾ ಇರ್ತೇವೆ. ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಹಾನಿ ಮಾಡ್ತಾ ಇರೋದು ಕಪ್ಪು ತಲೆ ಹುಳು ಮತ್ತೆ ರೋಗಸ್ ವೈಟ್ ಫ್ಲೈಸ್ ಆಗಿರುತ್ತೆ. ಈ ಕಪ್ಪು ತಲೆ ಹುಳು ಅಂತ ಅಂದ್ರೆ ಏನು, ಹೇಗೆ ಇದು ಬಾಧಿಸುತ್ತೆ, ಅದರ ಲಕ್ಷಣಗಳೇನು ಅದ್ರ ಬಗ್ಗೆ ತಿಳಿಸಿ ಸರ್? ಕಪ್ಪು ತಲೆ ಹುಳುಗಳು ಇದೊಂದು ತೆಂಗಿನಲ್ಲಿ ನಾವು ಮುಖ್ಯವಾಗಿ ನೋಡುವಂತ ಒಂದು ಕೀಟ. ಈ ಕೀಟ ನೋಡ್ಲಿಕ್ಕೆ ಮುಂದೆ ಕಪ್ಪು ತಲೆ ಇರುತ್ತೆ, ಹಳದಿ ಬಣ್ಣದಲ್ಲಿ ದೇಹ ಇರುತ್ತೆ. ಇದು ಎಲೆ ಹಿಂಭಾಗದಲ್ಲಿ ತನ್ನ ಗೂಡನ್ನ ಕಟ್ಕೊಂಡು ಜೀವನ ನಡೆಸುವಂಥದ್ದು. ಇದರಲ್ಲಿ ನಾಲ್ಕು ಸ್ಟೇಜ್ ಇರುತ್ತೆ. ಮೊದಲನೇದಾಗಿ ಮೊಟ್ಟೆ ಇರುತ್ತೆ, ಎರಡನೇದು ಮರಿ ಹುಳು ಇರುತ್ತೆ, ಅದು ಕೋಶ ವ್ಯವಸ್ಥೆ ಇರುತ್ತೆ, ನಾಲ್ಕನೇದು ಅಡಟ್ಟು ಚಿಟ್ಟೆ ಇರುತ್ತೆ. ಇದರಲ್ಲಿ ನಾವು ಮರಿ ಹುಳುಗಳೇ ಮೇಜರ್ ಒಂದು ಈ ತೆಂಗಿಗೆ ಮುಖ್ಯವಾದ ಒಂದು ತೊಂದರೆ ಸಮಸ್ಯೆ ಮಾಡುವಂಥದ್ದು. ಇದು ಏನ್ ಮಾಡುತ್ತೆ ಅಂದ್ರೆ ಗರಿಗಳ ಹಿಂಭಾಗದಲ್ಲಿ ಗೂಡನ್ನ ಕಟ್ಕೊಂಡು ಏನು ಆ ಎಲೆಗಳ ಹಸಿರು ಭಾಗ ಇರುತ್ತೆ ಅದನ್ನ ಸ್ಕ್ರೇಪ್ ಮಾಡ್ಕೊಂಡು ತಿನ್ನತ್ತೆ. ಆ ಎಲೆ ಭಾಗನ ಸ್ಕ್ರೇಪ್ ಮಾಡ್ಕೊಂಡು ತಿನ್ನತ್ತೆ, ಅದರಲ್ಲಿ ಸಿಗೋಂಥ ನಾರಿನಲ್ಲಿ ಗೂಡನ್ನ ಕಟ್ಕೊಳತ್ತೆ. ಆ ಗೂಡ್ ಕಟ್ಕೊಂಡಾಗ ಏನಾಗ್ತದೆ, ನಮ್ಮ ಎಲೆಗಳನ್ನ ಸಾಕಷ್ಟು ಸ್ಕ್ರೇಪ್ ಮಾಡ್ಕೊಂಡು ತಿಂದಾಗ ಏನಾಗುತ್ತೆ, ಎಲೆಯೆಲ್ಲ ಒಂಥರ ವೈಟ್ ಪ್ಯಾಚಸ್ ಆಗುತ್ತೆ, ನಾವೇನು ಒಣವಲು ನೋಡ್ಬೋದು ಆ ಥರ ಆಗುತ್ತೆ. ಆನಂತರ ಸಾಕಷ್ಟು ಪ್ರಮಾಣದಲ್ಲಿ ಅದು ಗರಿಗಳನ್ನ ಸ್ಕ್ರೇಪ್ ಮಾಡ್ಕೊಂಡು ತಿಂದಾಗ ದೂರದಿಂದ ನೋಡ್ಲಿಕ್ಕೆ ತೋಟ ಬೆಂಕಿಗೆ ಸುಟ್ಟಿದೆಯೋ ಆ ತರ ಒಂದು ಲಕ್ಷಣ ಕಾಣುತ್ತೆ. ಅದನ್ನ ರೈತರು ಹಳ್ಳಿಗಳಲ್ಲೂ ಕೂಡ ಬೆಂಕಿ ರೋಗ ಅಂತಾನೆ ಕರೀತಾರೆ. ಆದ್ರೆ ಇದು ರೋಗ ಆಗಿರೋದಲ್ಲ, ಇದೊಂದು ಕೀಟಬಾಧೆ ಆಗಿರುತ್ತೆ. ಇದು ತುಂಬಾನೇ ಡ್ರಾಸ್ಟಿಕ್ ಆಗಿ ನಾವು ನೋಡಬಹುದು. ಒಂದು ಕಡೆ ಎಲ್ಲಾರು ಬಂದ್ರೆ ಇದು ಒಂದು ತೋಟ ಎರಡು ತೋಟದಲ್ಲಿ ಬರೋದಿಲ್ಲ, ಕಂಟಿನ್ಯೂಸ್ ಪ್ಯಾಚಸ್ ಆಗಿ ಬರುತ್ತೆ, ಕ್ಲಸ್ಟರ್ ರೀತಿಯಲ್ಲಿ ಬರುತ್ತೆ. ಆದ್ರಿಂದ ಏನಂದ್ರೆ ಇದರದ್ದು ವಾಣಿಜ್ಯವಾಗಿ ನಷ್ಟನ ತುಂಬಾನೇ ಮಾಡುತ್ತೆ. ಮುಖ್ಯವಾಗಿ ನಮ್ಮ ಹಾಸನಲ್ಲಿ ನೋಡಿದ್ರೆ ಅರಸೀಕೆರೆ, ಚನ್ನಪಟ್ಟಣ, ಹಾಸನ ಈ ಭಾಗದಲ್ಲಿ ಸಾಕಷ್ಟು ಇದೆ. ಇನ್ನ ತಿಪಟೂರು ಮತ್ತೆ ಕಡೂರು ಕೂಡ ಹೆಚ್ಚಾಗಿ ಕಾಣಿಸುತ್ತೆ. ಈ ಬೆಳೆ ಏನಾಗುತ್ತೆ, ಸಾಕಷ್ಟು ಇಳುವರಿನ ಕುಂಠಿತಗೊಳ್ಳುತ್ತೆ ಮತ್ತೆ ತುಂಬಾನೇ ವೈಡ್ ಸ್ಪ್ರೆಡ್ ಆದಾಗ, ಸಿವಿಯರ್ ಆದಾಗ ಆ ಮರ ಸಂಪೂರ್ಣವಾಗಿ ಒಣಗೋಗ ಅಂತ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಕೆಳಗಡೆ ಗರಿಯಿಂದ ಹಿಡಿದು ನಾವು ಸುಳಿವರೆಗೂ ಇದು ಕ್ಲೋರೋಫಿಲ್ ಕಂಟೆಂಟ್ನ ಸ್ಕ್ರೇಪ್ ಮಾಡ್ಕೊಂಡು ತಿನ್ನೋಂಥ ಸಾಧ್ಯತೆ ಇರುತ್ತೆ. ಅದು ತಿಂದಾಗ ಗಿಡ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇತ್ತೀಚಿನ ದಿನಗಳ ಆ ಥರದ ಒಂದು ಸಿಚುವೇಶನ್ ನಾವು ನೋಡ್ತಾ ಇರ್ತೀವಿ. ಈ ಕಪ್ಪುತಲೆ ಹುಳುವಿನ ಬಾಧೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಪ್ರಸ್ತುತ ಹೇಗಿದೆ? ಪ್ರಸ್ತುತ ಈ ಬೇಸಿಗೆಯಲ್ಲಿ ನಾವು ಜಾಸ್ತಿನೇ ನೋಡ್ತಾ ಇದ್ದೀವಿ. ನಮ್ಮ ಅರಸೀಕೆರೆ, ಚನ್ನಪಟ್ಟಣ ಮತ್ತು ಹಾಸನ ತಾಲೂಕಲ್ಲಿ ಹೆಚ್ಚಾಗಿರುತ್ತೆ. ಇದು ಸಾಕಷ್ಟು ವೈಡ್ ಸ್ಪ್ರೆಡ್ ಆಗ್ತದೆ. ನಾವು ನಮ್ಮ ಲ್ಯಾಬ್ನಿಂದ ನಾವು ಸಾಕಷ್ಟು ಪ್ರಮಾಣದಲ್ಲಿ ಗೋನ್ಯೂಜಸ್ ಉತ್ಪಾದನೆ ಮಾಡಿ ನಾವು ರೈತರಿಗೆ ಮುಕ್ತವಾಗಿ ಕೊಡ್ತಾ ಇರ್ತೀವಿ. ಯಾರು ಬೇಕಾದರೂ ಈ ಪರೋಪಜೀವಿಗಳನ್ನ ಬಂದು ನಮ್ಮ ಇಲಾಖೆಯಲ್ಲಿ ತಗೊಂಡೋಗ್ಬೋದಾಗಿರುತ್ತೆ. ಈ ಕಪ್ಪು ತಲೆ ಹುಳುವನ್ನು ಯಾವ್ಯಾವ ವಿಧಾನವನ್ನು ಅನುಸರಿಸಿ ನಿಯಂತ್ರಣವನ್ನು ಮಾಡಬಹುದು ಸರ್? ನಾನು ಮುಖ್ಯವಾಗಿ ಹೇಳುವಂಥದ್ದು ಒಂದು ಫಿಸಿಕಲ್, ನಾವು ಫಿಸಿಕಲ್ ಆಗಿ, ಎರಡನೇದು ಪರೋಪಜೀವಿಗಳನ್ನ ಬಿಡುವ ಮೂಲಕ ಬಯಾಲಜಿಕಲ್ ಮೆಥಡ್ ಮುಖಾಂತರ ಕಂಟ್ರೋಲ್ ಮಾಡುವಂಥದ್ದು, ಮೂರನೇ ಅಂಥದ್ದು ಕೆಮಿಕಲ್ಸ್. ಕೆಮಿಕಲ್ಸ್ಗೆ ಹೋಗೋದು ಅಷ್ಟು ಸೂಕ್ತವಾಗಿರೋದಿಲ್ಲ. ಇನಿಷಿಯಲ್ ಸ್ಟೇಜಲ್ಲೇ ನಾವು ಕ್ರಮನ ತಗೊಂಡ್ರೆ, ನಾವು ಇನಿಷಿಯಲ್ ಸ್ಟೇಜಲ್ಲೇ ನಾವು ಏನು ಮಾಡ್ಬೋದು ಅಂದರೆ, ಈ ಶುರುವಾದಾಗ ಈ ಕೆಳಗಡೆ ಗರಿಯಿಂದ ಸ್ಟಾರ್ಟ್ ಆಗ್ತದೆ. ಇದು ಮೊದಲಿಗೆ ಕೆಳಗಡೆ ಗರಿಗಳಲ್ಲಿ ತನ್ನ ಗೂಡನ್ನ ಕಟ್ಟುತ್ತೆ, ತಾನು ವಾಸ ಇದ್ದು ಅಲ್ಲಿ ಮರಿಗಳನ್ನ ಲೇ ಮಾಡುತ್ತೆ. ಅದಕ್ಕೆ ನಾವೇನು ಮಾಡ್ಬೋದು ಅಂದ್ರೆ, ಮೊದಲು ಕೆಳಗಡೆ ಇರೋ ಗರಿಗಳನ್ನ ಸಂಪೂರ್ಣವಾಗಿ ತೆಗಿಯುವಂಥದ್ದು. ಏನು ಕೆಳಗಡೆ ಒಂದು ಐದಾರು ರೆಕ್ಕೆಗಳಿದ್ರೆ, ಸೋಗೆಗಳಿರುತ್ತೆ, ಅದನ್ನ ಕಟ್ ಮಾಡಿ ಸುಡೋ ಅಂಥದ್ದು. ಅದನ್ನ ಸುಡೋ ಅಂಥದ್ದು ನಾವು ಬೆಳಗ್ಗೆ ಸಮಯದಲ್ಲಿ ಅಥವಾ ಸಂಜೆ ಸಮಯದಲ್ಲಿ ನಾವು ಸುಟ್ಟರೆ ಆ ಗರಿಯಲ್ಲಿರೋಂಥ ಮೊಟ್ಟೆ, ಮರಿ ಹುಳು ಮತ್ತೆ ಚಿಟ್ಟೆ ಮತ್ತೆ ಏನು ಪ್ಯೂಪ ಸ್ಟೇಜಲ್ಲಿ ಇರುತ್ತೆ ಅದು ಸಂಪೂರ್ಣವಾಗಿ ನಾಶ ಆಗುತ್ತೆ, ಎಲ್ಲದೂ ನಾಶ ಆಗುತ್ತೆ. ಅದರಲ್ಲೂ ನಾವು ಬೆಳಗ್ಗೆ ಅಥವಾ ಸಂಜೆ ಟೈಮ್ನಲ್ಲಿ ಮಾಡಿದಾಗ ಏನಾಗುತ್ತೆ, ಅಡಲ್ಟ್ ಕೂಡ ಏನು ಚಿಟ್ಟೆಯಾಗಿ ಹಾರಾಡ್ತಾ ಇರುತ್ತೆ ಅದು ಕೂಡ ಬೆಂಕಿಗೆ ಆಕರ್ಷಿತವಾಗಿ ಅದು ಕೂಡ ಸುಟ್ಟೋಗಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದನ್ನ ಬೆಳಗ್ಗೆ ಅಥವಾ ಸಾಯಂಕಾಲ ಸೈಮಲ್ಲಿ, ಅದರಲ್ಲೂ ಸಂಜೆ ಒಂದು ಕಾಲದಲ್ಲಿ ಮಾಡೋದು ತುಂಬಾ ಸೂಕ್ತವಾಗಿರುತ್ತೆ. ಸಾಕಷ್ಟು ನಾವು ಕಂಟ್ರೋಲ್ ಮಾಡಬಹುದು ಫಿಸಿಕಲ್ ಮೆಥಡಲ್ಲಿ. ಏನಾಗುತ್ತೆ, ಇಲ್ಲಿ ನಾವು ಇನಿಷಿಯಲ್ ಸ್ಟೇಜಲ್ಲಿ ಫಿಸಿಕಲ್ ಮೆಥಡ್ ಮುಖಾಂತರ ನಾವು ಇನಿಷಿಯಲ್ ಸ್ಟೇಜಲ್ಲಿ ಕಂಟ್ರೋಲ್ ಮಾಡಿದ್ರೆ ಮುಂದಕ್ಕೆ ಸ್ಪ್ರೆಡ್ ಆಗೋದು ಕಮ್ಮಿ ಆಗುತ್ತೆ. ಆನಂತರ ನಾವು ನಮ್ಮ ಏನು ಬಯಾಲಜಿಕಲ್ ಮೆಥಡಲ್ಲಿ ನಾವು ಪರೋಪಜೀವಿಗಳನ್ನ ರಿಲೀಸ್ ಮಾಡ್ತೀವಿ. ಇದನ್ನ ರಿಲೀಸ್ ಮಾಡೋಂಥದ್ದು. ಇದನ್ನ ನಾವು ಯಾವ ಸ್ಟೇಜಲ್ಲಿ ಮಾಡಬೇಕು ಅಂತ ನೋಡ್ಕೋಬೇಕು. ಇದನ್ನು ನಾವು ಮರಿಹುಳುಗಳ ಸ್ಟೇಜಲ್ಲಿ ಇದ್ದಾಗ ನಾವು ಏನು ಗೋನಿಯೋಜಸ್ ನೆಪೆಂಡೈಟಿಸ್ ಕೊಡ್ತೀವಿ, ಇದು ಮರಿಹುಳುಗಳ ಸ್ಟೇಜ್ಗೆ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಬ್ರಾಕನ್ ಇರ್ಬೋದು ಅಥವಾ ಗೋನಿಯೋಜಸ್ ಇರ್ಬೋದು, ಇವೆರಡೂ ಮರಿಹುಳುಗಳ ಸ್ಟೇಜಲ್ಲಿ ತುಂಬ ಎಫೆಕ್ಟಿವ್ ಆಗಿರುತ್ತೆ. ನಾವು ಒಂದೆರಡು ಗರಿಗಳನ್ನ ಕಟ್ ಮಾಡಿಕೊಂಡು, ಇಲ್ಲ ಸಣ್ಣ ಸಸಿಗಳಿದ್ರೆ ತೋಟದಲ್ಲಿ ಒಂದೆರಡು ಸಸಿಗಳಿದ್ದೇ ಇರುತ್ತೆ, ಸಣ್ಣ ಸಸಿ ಇರುತ್ತೆ. ನಾವು ಸಣ್ಣ ಸಸಿಗಳನ್ನ ಹಿಂಭಾಗ ನೋಡಿದ್ರೆ ಆ ಮರಿಹುಳುಗಳು ಬಲೆಯನ್ನ ಎಣ್ದಿರೋದನ್ನ ನಾವು ನೋಡ್ಬೋದು. ಏನು ಎಲೆಗಳ ಹಿಂಭಾಗದಲ್ಲಿ ಏನು ಹಸಿರು ಭಾಗನ ಸ್ಕ್ರೇಪ್ ಮಾಡ್ಕೊಂಡಿರುತ್ತೆ, ಕೆರೆದು ತಿಂದಿರುತ್ತೆ, ಅದ್ರದ ನಾರಿನ ಪೌಡರ್ಲಿ ಗೂಡು ಕಟ್ಟಿರುತ್ತೆ. ಆ ಗೂಡನ್ನ ನಾವು ಒಂದು ಸ್ವಲ್ಪ ನೋಡಿದ್ರೆ, ಬೆಳೆಸಿ ನೋಡಿದ್ರೆ ಆ ಮರಿಗಳು ತುಂಬಾನೇ ಒಂದು ಡೈನಾಮಿಕ್ ಆಗಿ ಓಡಾಡ್ತಾ ಇರುತ್ತೆ ಆ ಸ್ಟೇಜಲ್ಲಿ. ಇಲ್ಲ ನಾವು ಬೆಳಗ್ಗೆ ಸಾಯಂಕಾಲ ತೋಟದಲ್ಲಿ ಓಡಾಡಬೇಕಾದ್ರೆ ಅಬ್ಸರ್ವ್ ಮಾಡಿದ್ರೆ ಜೇಡದ ಬಲೆಯಂತೆ ಬಂದು ಅದರ ಕೆಳಗಡೆ ತಲೆ ಕೆಳಗಾಗಿ ನೇತಾಡ್ತಾ ಇರ್ತದೆ ತೋಟದಲ್ಲಿ. ಅದನ್ನ ನಾವು ಅಬ್ಸರ್ವ್ ಮಾಡ್ಕೊಂಡು ಆ ಸ್ಟೇಜ್ನಲ್ಲಿ ನಾವು ಈ ಗೋನಿಯೋಜಸ್ನ ರಿಲೀಸ್ ಮಾಡಬೇಕು. ಆ ಸ್ಟೇಜಲ್ಲಿ ರಿಲೀಸ್ ಮಾಡುತ್ತೆ ಏನಾಗುತ್ತೆ, ಈ ಗೋನಿಯೋಜಸ್ತು ಜೀವನ ಚಕ್ರ ಏನಿದೆ ಅಂದ್ರೆ, ಇದು ಒಂದು ಪರೋಪಜೀವಿ ಆಗಿರುತ್ತೆ. ಇದು ತನ್ನ ಜೀವನದ ಒಂದು ಹಂತನ ಇನ್ನೊಂದು ಜೀವಿಯ ಮೇಲೆ ಅವಲಂಬಿತವಾಗಿ ಮಾಡುತ್ತೆ. ಇದನ್ನ ನಾವು ರಿಲೀಸ್ ಮಾಡಿದಾಗ ಏನಾಗುತ್ತೆ, ಆ ಮರಿ ಹುಳುನ ಪಂಚ್ ಮಾಡುತ್ತೆ. ಪಂಚ್ ಮಾಡುತ್ತೆ ಅಂದ್ರೆ ಚುಚ್ಚುತ್ತೆ, ಚುಚ್ಚಿ ಅದನ್ನ ಮೂರ್ಛೆ ಹೋಗಾಗ ಮಾಡುತ್ತೆ. ಅದರ ದೇಹದ ತಿರುಳನ್ನ ತಿನ್ನುತ್ತೆ ಮತ್ತೆ ಆ ದೇಹದ ಉಳಿದಿರೋ ತಿರುಳ ಮೇಲೆ ಮೊಟ್ಟೆ ಇಡುತ್ತೆ. ಒಂದು ಗೋನಿಯೋಜಸ್ ಒಂದ್ಸತಿಗೆ ಒಂದು 10-12 ಮೊಟ್ಟೆಗಳನ್ನ ಇಡುತ್ತೆ. ಆ ಮೊಟ್ಟೆಗಳು ಒಂದು ವೀಕ್ ಅಲ್ಲಿ ಎಮರ್ಜ್ ಆಗಿ ಮತ್ತೆ ಒಂದು 10-15 ಗೋನಿಯೋಜಸ್ ಪ್ಯಾರಾಸೈಟ್ಸ್ ಏನು ಇರುತ್ತೆ ಅದು ನ್ಯಾಚುರಲ್ ಆಗೇನೆ ತನ್ನಗೆ ತಾನೇ ಉತ್ಪಾದನೆ ಆಗಿ ಅವು ಇನ್ನೊಂದು 10-12 ಕಪ್ಪು ತಲೆ ಹುಳು ಇರುತ್ತೆ, ಅವುಗಳ ಮೇಲೆ ದಾಳಿ ಮಾಡುತ್ತೆ. ಹಾಗಾಗಿ ಇದನ್ನ ನಾವು ಮರಿಹುಳು ಸ್ಟೇಜ್ ಅಲ್ಲಿ ನಾವು ನೋಡ್ಕೊಂಡ್ ಬಿಡ್ಬೇಕು. ಅದೇ ತರ ಇನ್ನೂ ಒಂದಿದೆ, ಪ್ಯೂಪಲ್ ಸ್ಟೇಜ್ ಅಲ್ಲಿ ಇರುತ್ತೆ. ಪ್ಯೂಪಲ್ ಸ್ಟೇಜ್ ಅಲ್ಲಿ ಇರೋದನ್ನ ಕೂಡ ನಾವು ಪ್ಯೂಪಲ್ ಸ್ಟೇಜ್ ಇದೆಯಾ ಇಲ್ವಾ ಅಂತ ನೋಡ್ಕೊಂಡು ಅದನ್ನ ರಿಲೀಸ್ ಮಾಡಬೇಕು. ಅದು ಕೂಡ ಉಪಯುಕ್ತವಾಗಿದೆ, ಆದ್ರೆ ಅದು ಲಾರ್ಜ್ ಸ್ಕೇಲ್ ಅಲ್ಲಿ 100-50 ಬಿಡಬೇಕಾಗುತ್ತೆ, ಅದಷ್ಟು ಲಾರ್ಜ್ ಸ್ಕೇಲ್ ಅಲ್ಲಿ ಉತ್ಪಾದನೆ ಮಾಡೋದು ಕಷ್ಟ ಆಗಿರುತ್ತೆ. ಹಂಗಾಗಿ ಅದಕ್ಕಿಂತ ನಾವು ಗೋನಿಯೋಜಸ್ ನಮ್ಮಲ್ಲಿ ಎಲ್ಲಾ ಕಡೆನೂ ಸಿಗ್ತದೆ, ನಮ್ಮ ಎಲ್ಲಾ ಲ್ಯಾಬ್ಗಳಲ್ಲೂ ಗೋನಿಯೋಜಸ್ ಸಿಗ್ತದೆ. ಇದನ್ನ ರಿಲೀಸ್ ಮಾಡೋದು ತುಂಬಾ ಉಪಯುಕ್ತವಾಗಿದೆ. ಈಗ ಗೋನಿಯೋಜಸ್ ಬೇಕು ಅಂತ ಹೇಳಿದ್ರೆ ಹೇಗೆ ಪಡೆಯುವಂಥದ್ದು ಸರ್? ಇದು ನಮ್ಮ ಎಲ್ಲಾ ತೆಂಗಿನ ಮುಖ್ಯವಾಗಿ ಬೆಳೆಯೋ ಅಂತ ತಾಲೂಕುಗಳಲ್ಲಿ ಮತ್ತೆ ಜಿಲ್ಲೆಗಳಲ್ಲಿ ಲ್ಯಾಬ್ ಇದೆ. ಜಿಲ್ಲೆಗಳಲ್ಲಿ 1-2 ಲ್ಯಾಬ್ ಇರುತ್ತೆ. ಆ ಲ್ಯಾಬ್ನಲ್ಲಿ ನೀವು ಹೋದ್ರೆ ಒಂದು ಪಾಣಿ ಕೊಟ್ರೆ, ಆಧಾರ್ ಕಾರ್ಡ್ ಕೊಟ್ರೆ, ಜೆರಾಕ್ಸ್ ಕೊಟ್ರೆ ಸಾಕು, ನಿಮಗೆ ಉಚಿತವಾಗಿ ಪರೋಪಜೀವಿಗಳನ್ನ ಕೊಡ್ತಾರೆ, ಗೋನಿಯೋಜಸ್ ಕೊಡ್ತಾರೆ. ಅದನ್ನ ನೀವು ಬಳಸ್ಕೊಂಡು ಸಾಕಷ್ಟು ಕಂಟ್ರೋಲ್ ಮಾಡ್ಕೋಬಹುದು. ಈಗ ಎಷ್ಟು ಮರಗಳಿಗೆ ಅಥವಾ ಎಷ್ಟು ಎಕರೆಯಲ್ಲಿ ಇರತಕ್ಕಂತಹ ತೆಂಗಿನ ಬೆಳೆಗೆ ಎಷ್ಟು ಪ್ರಮಾಣದಲ್ಲಿ ಬಿಡಬೇಕಾಗ್ತದೆ ಸರ್? ಇದು ಒಂದು ಮರಕ್ಕೆ ಒಂದು ಸತಿಗೆ 20 ಹುಳುಗಳನ್ನ ಬಿಡಬೇಕು ಅಂತಿದೆ. ಅದು 15-15 ದಿನಗಳ ಒಂದು ಡ್ಯೂರೇಷನ್ ಅಲ್ಲಿ ಅಂತರದಲ್ಲಿ ನಾವು 4 ಸತಿ ಬಿಟ್ಟರೆ ತುಂಬಾ ಉಪಯುಕ್ತ, ತುಂಬಾ ಉಪಯುಕ್ತವಾಗಿರುತ್ತೆ. ಈಗ ಮೊದಲು ಬಿಟ್ಟಿದ್ದು ಮತ್ತೆ ಒಂದು ವಾರದಲ್ಲಿ ಅದು ನ್ಯಾಚುರಲ್ ಆಗಿ ತನ್ನ ಪಡೆಗೆ ತನ್ನ ಗ್ರೋತ್ ಆಗ್ತಾ ಇರುತ್ತೆ ಸರ್. ಆದ್ರೆ ನಾವೇನು ಅಂದ್ರೆ ನಾವು ಇದನ್ನ ಆರ್ಟಿಫಿಷಿಯಲ್ ಆಗಿ ಪ್ರೊಡ್ಯೂಸ್ ಮಾಡ್ಕೊಂಡಿರೋದ್ರಿಂದ ಇದು ಏನು ನ್ಯಾಚುರಲ್ ಕಂಡೀಷನ್ ಅಲ್ಲಿ ಎಷ್ಟು ಉಳಿಯುತ್ತೆ ಅನ್ನೋದು ಮುಖ್ಯವಾಗಿರುತ್ತೆ. ಹಾಗಾಗಿ ನಾವು ರೆಗ್ಯುಲರ್ ಆಗಿ ಒಂದು 4 times ಒಂದು 15 days ಇಂಟರ್ವಲ್ಸ್ ಅಲ್ಲಿ ಬಿಟ್ರೆ ಸಾಕಷ್ಟು ಎಫೆಕ್ಟಿವ್ ಆಗಿರುತ್ತೆ. ಆನಂತರ ನಮಗೆ ಈ ಸ್ಟೇಜ್ ಅನ್ನು ಮೀರೋದ್ರೆ ಕೆಮಿಕಲ್ಸ್ ನ ಬಳಸಬೇಕಾಗತ್ತೆ. ಅವಾಗ ನಾವೇನ್ ಮಾಡಬಹುದು ಅಂದ್ರೆ ರೂಟ್ ಫೀಡಿಂಗ್ ಮಾಡೋದಾದ್ರೆ ಅಜರ್ ಡಿರೆಕ್ಟಿನ್ 7.5 ml 50,000 ppm ನ ಬಳಸುವಂತದ್ದು. ಅಜರ್ ಡಿರೆಕ್ಟಿನ್ ಬೇವಿನ ಎಣ್ಣೆ ಆಗಿರುತ್ತೆ, ಅದ್ರಲ್ಲಿ ಇನ್ನೂ ತೊಂದರೆ ಇರೋದಿಲ್ಲ. ಮತ್ತೆ ನಾವು ಸ್ಪ್ರೇ ಮಾಡೋದಾದ್ರೆ ಕೋರೋಜನ್ ಮತ್ತೆ ಡೈಕ್ಲೋರವಾಸ್. ಕೋರೋಜನ್ 10 liters ನೀರಿಗೆ 1 ml ಅಷ್ಟು, ಅದ್ರ ಜೊತೆಗೆ ಡೈಕ್ಲೋರವಾಸ್ 10 liters ನೀರಿಗೆ 10 ml ಪ್ರಮಾಣದಲ್ಲಿ ಹಾಕಿ ಎಲೆಗಳಿಗೆ ಸ್ಪ್ರೇ ಮಾಡಿದ್ರೆ ಎಲೆ ಮೇಲೆ ಇರೋ ಅಂತ ಮರಿ ಹುಳುಗಳು ಇರುತ್ತೆ ಅವು ತುಂಬಾನೇ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಆಗುತ್ತೆ. ಆದ್ರೆ ಆ ಸ್ಟೇಜ್ಗೆ ನಾವು ಹೋಗುವಂತದನ್ನ ಬಿಟ್ಕೊಳಕ್ಕೆ ಹೋಗಬಾರ್ದು. ತವಾಗ್ಲೇ ಹೇಳಿದ್ರಿ ಒಂದು ಜಿಲ್ಲೆನಲ್ಲಿ 2 or 3 ಪ್ರಯೋಗಶಾಲೆ ಅಷ್ಟೇ ಇರುತ್ತೆ ಅಂತೇಳಿ ಹೇಳಿದ್ರಿ. ಅಲ್ಲಿಂದ ಪರೋಪಜೀವಿಗಳನ್ನ ತರುವಂತದ್ದು ಹೇಗೆ, ತಂದಿರುವಂತದ್ದನ್ನ ನಾವು ನಮ್ಮ ತೋಟದಲ್ಲಿ ಬಿಡುಗಡೆ ಮಾಡ್ತಕ್ಕಂಥದ್ದು ಹೇಗೆ? ನಮ್ಮ ಕಚೇರಿಗೆ ರೈತರುಗಳು ಬಂದ್ರೆ ಅವ್ರಿಗೆ ನಾವು ಏನು ಗ್ಲಾಸ್ ನಾಳಿಕೆಗಳಲ್ಲಿ ನಾವು ಕೊಡ್ತೀವಿ, ಅದನ್ನ ಪ್ಯಾಕ್ ಮಾಡ್ಕೊಡ್ತೀವಿ. ಆ ಪ್ಯಾಕ್ನ ತಗೊಂಡೋಗಿ ಅವರು ಬೆಳಗಿನ ಟೈಮು ಒಂದು 11 ಅಥವಾ 10-12 ಟೈಮ್ನೊಳಗೆ ಅದನ್ನ ಮರದ ಬುಡದ ಹತ್ರ ಬಿಲ್ಟೆ ಇರುತ್ತೆ, ಅದಕ್ಕೊಂದು ಗ್ಲಾಸ್ ಟ್ಯೂಬ್ ಮೇಲೆ ಬಿಲ್ಟೆ ಇರುತ್ತೆ, ಅದನ್ನ ಓಪನ್ ಮಾಡಿ ನಾವು ಮರಕ್ಕೆ ಹಿಡಿದ್ರೆ ಆ ಮರದ ಮೇಲೆ ಹತ್ತು ಹೋಗುತ್ತೆ, ಕೆಲವೊಂದೆಲ್ಲ ಹತ್ತು ಹೋಗ್ತವೆ, ಕೆಲವೊಂದು ಹಾರ್ಕೊಂಡು ಹೋಗ್ತವೆ. ಅದು ಸೂಕ್ತವಾದ ಸಮಯವಾಗಿರುತ್ತೆ. ಒಂದು 11 ಸುಮಾರಿಗೆ ನಾವು ಅದನ್ನ ಬಿಡುಗಡೆ ಮಾಡಬೇಕಾಗುತ್ತೆ. ಅದೇನಾದ್ರು ಕಚ್ಚಾ ಅಂತ ಸಾಧ್ಯತೆ ಇರುತ್ತೆ? ಹೌದು ಸರ್, ಇದು ಕಚ್ಚಾ ಅಂತ ಸಾಧ್ಯತೆ ಇರುತ್ತೆ. ತೀರ ಬಿಸಿಲಿದ್ದಾಗ ಬೇಡ, ತೀರ ಬಿಸಿಲಿರೋದಕ್ಕಿಂತ ನಾವೊಂದು 10-11 ಟೈಮ್ ಅಥವಾ 12 ಟೈಮ್ ಅಲ್ಲಿ ಬಿಟ್ರೆ ಸಾಕು. ಕಚ್ಚಿದ್ರೆ ಏನಾದ್ರೂ ಅಪಾಯ ಆಗುತ್ತೆ? ಇಲ್ಲ ಇಲ್ಲ ಸರ್, ಆ ತರದ ಏನಿಲ್ಲ, ಒಂದ್ ಸ್ವಲ್ಪ ಉರಿ ಬರುತ್ತೆ, ಅದು ಬಿಟ್ರೆ ಅಪಾಯ ಆಗಂತದ್ದು ಏನಿರೋದಿಲ್ಲ. ಈಗ ನೀವ್ ಹೇಳಿದ್ರಿ ಒಂದು ಮರಕ್ಕೆ 15-20 ಬಿಡ್ಬೇಕಾಗತ್ತೆ ಅಂತ ಹೇಳಿ, ಹೇಗೆ ಅದನ್ನ ನಾವು ಅಷ್ಟನ್ನೇ ಬಿಡುಗಡೆ ಮಾಡುವಂಥದ್ದು? ಒಂದು ಮರಕ್ಕೆ ಅಂತ ನಾವು ಬಿಡಕ್ ಬರಕಲ್ಲ ಸರ್. ಒಂದು ಟ್ಯೂಬ್ನ ನಾವು ಓಪನ್ ಮಾಡಿದ್ರೆ ಒಂದು 10-12 ಮರ ಇರೋ ಅಂತ ಜಾಗದಲ್ಲಿ ನಾವು ಒಂದು ಟ್ಯೂಬ್ ಓಪನ್ ಮಾಡಿದ್ರೆ ಸಾಕು, ಅದೆಲ್ಲ ಹಾರ್ಕೊಂಡು ಹೋಗ್ತದೆ. ಒಂದು ಮರ ಅಥವಾ 2 ಮರದಲ್ಲಿ ನಾವು ರಿಲೀಸ್ ಮಾಡಿದ್ರೆ ಸಾಕು, ಸಾಕಾಗ್ತದೆ. ಬಿಟ್ಟಮೇಲೆ ಹೇಗೆ ಕೆಲಸ ಪ್ರಾರಂಭ ಮಾಡುತ್ತಿದ್ದು ಸರ್? ನಾವು ಬಿಡ್ತಿದಾಗ ಏನಾಗುತ್ತೆ, ಅದು ಮರಗಳಿಗೆ ನಾವು ಬಿಡ್ತಿದಂಗೆ ಮರದ ಮೇಲೆ ಹತ್ತೋಗಂತ ಅದು ಹತ್ತೋಗ್ತದೆ, ಇಲ್ಲ ಹಾರ್ಕೊಂಡು ಹೋಗೋದಂತ ಹಾರ್ಕೊಂಡು ಹೋಗುತ್ತೆ. ಅದು ತನ್ನ ಮೊಟ್ಟೆ ಇಡ್ಲಿಕ್ಕೆ ಏನು ಬ್ಲ್ಯಾಕ್ ಹೆಡೆಡ್ ಕ್ಯಾಟರ್ಪಿಲ್ಲರ್ ಇರುತ್ತೆ, ಅದು ತಾನು ನ್ಯಾಚುರಲ್ ಆಗೇನೆ ತನ್ನ ಜೀವನ ಚಕ್ರನ ಅದ್ರ ಮೇಲೆ ಅವಲಂಬಿಸಿರೋದ್ರಿಂದ ಅದು ತಾನಾಗೇನೆ ಅದನ್ನ ಹುಡ್ಕೊಂಡು ಹೋಗುತ್ತೆ. ಎಲ್ಲಿ ಬ್ಲ್ಯಾಕ್ ಹೆಡೆಡ್ ಕ್ಯಾಟರ್ಪಿಲ್ಲರ್ ಇರುತ್ತೆ ಅದ್ರ ಮೇಲೆ ಪಂಚ್ ಮಾಡಿ ಅದ್ರ ಮೇಲೆ ಹೆಗ್ಲೆ ಮಾಡುತ್ತೆ, ಮೊಟ್ಟೆ ಇಡುತ್ತೆ. ಅಲ್ಲಿಂದ ತನ್ನ ಮರಿಗಳನ್ನ ಒಂದು ಬೆಳವಣಿಗೆಗೆ ಕಾರಣ ಆಗ್ತದೆ. ಅಲ್ಲಿಂದ ಮತ್ತೆ ಮರಿಗಳು ಉತ್ಪಾದನೆ ಆದಂತವು ಇನ್ನ ಮಿಕ್ಕಿರ ಅಂತ ಏನು ತನ್ನ ಜೀವನ ಚಕ್ರಕ್ಕೆ ಏನು ಅವಲಂಬಿತವಾಗಿರುತ್ತೆ ಅದು ಮತ್ತೆ ಏನು ಉಳ್ಕೊಂಡಿರೋ ಅಂತ ಕಪ್ಪು ತಲೆ ಹುಳುಗಳ ಮೇಲೆ ಮರಿ ಇಟ್ಟು ತನ್ನ ಜೀವನ ಚಕ್ರನ ಮುಂದುವರಿಸುತ್ತೆ. ಏನು ಈ ಗೋನಿವೇಜಸ್ ಪರೋಪಜೀವಿ ಇದೆಯೋ, ಇದರ ಉತ್ಪಾದನೆಯನ್ನು ಹೇಗೆ ಮಾಡ್ತೀರಾ ನೀವು? ಸರ್, ಇದನ್ನ ನಮ್ಮ ಲ್ಯಾಬ್ನಲ್ಲಿ ಮಾಡ್ತೀವಿ. ನಾವು ಅಕ್ಕಿ ಹುಳುಗಳನ್ನ ಉತ್ಪಾದನೆ ಮಾಡ್ಕೊಳ್ತೀವಿ ಫಸ್ಟ್. ಅಕ್ಕಿ ಹುಳುಗಳನ್ನ ಉತ್ಪಾದನೆ ಮಾಡಿಕೊಂಡು ನಮ್ಮ ಲ್ಯಾಬ್ನಲ್ಲಿ ನಾವು ಏನು ಗೋನಿವೇಜಸ್ ನಾವು ತಂದಿರ್ತೀವಿ ಅದನ್ನ ನಾವು ಟೆಸ್ಟ್ ಟ್ಯೂಬ್ಸ್ ಅಲ್ಲಿ ಉತ್ಪಾದನೆ ಮಾಡ್ಕೊಳ್ತೀವಿ. ಒಂದು ಅಕ್ಕಿ ಹುಳು ಇದ್ರೆ ಆ ಹುಳು ಮೇಲೆ ನಾವು ಒಂದು ಟ್ಯೂಬ್ಗೆ ಹಾಕಿ ಒಂದು ಗೋನಿಯೋಜಸ್ನ ನಾವು ರಿಲೀಸ್ ಮಾಡಿದಾಗ ಅದು ಹೋಗಿ ಪಂಚ್ ಮಾಡತ್ತೆ ಟ್ಯೂಬ್ ಒಳಗೆ. ಆ ಪಂಚ್ ಮಾಡಿ ಹೆಗ್ಲೆ ಮಾಡತ್ತೆ. ಒಂದ್ಸತಿ ಹೆಗ್ಲೆ ಮಾಡಿದ್ರೆ ಒಂದು 10-12 ಮೊಟ್ಟೆ ಇಡತ್ತೆ. ಆ ಮೊಟ್ಟೆಗಳು ಅಡಲ್ಟ್ ಆಗಿ ಒಂದು 6-10 ಅಲ್ಲಿ ಬರುತ್ತೆ. ಅದನ್ನ ನಾವು ರಿಲೀಸ್ ಮಾಡುವಂಥದ್ದು. ಈಗ ಒಂದ್ ಸಾರಿ ನೀವು ಒಂದಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿದ್ರೆ ಎಷ್ಟು ದಿವಸವರೆಗೂ ಅದನ್ನ ಇಟ್ಕೋಬಹುದು? 1 ಅಥವಾ 10 ಇರ್ಬೋದು ಸರ್ ಅಷ್ಟೇ, ಅದಕ್ಕಿಂತ ಜಾಸ್ತಿ ಇರ್ಲಿಕ್ಕೆ ಬರೋದಿಲ್ಲ. ಅಡಲ್ಟ್ ಲೈಫ್ ಸೈಕಲ್ ಇದು ಒಂದು 15 ಇರುತ್ತೆ. ಹಾಗಾಗಿ ನಾವು ತಕ್ಷಣ ಏನು ಅಡಲ್ಟ್ ಆಗಿ ಎಮರ್ಜ್ ಆಗ್ತಿದ್ದಂಗೆ ನಾವು ತೋಟಗಳಿಗೆ ಬಿಡಬೇಕಾಗ್ತದೆ. ಯಾರಿಗೆ ಬೇಕಿದ್ರು ಕೂಡ ನಿಮ್ಮ ಲ್ಯಾಬಿಗೆ ಬಂದು ಅದನ್ನ ಪಡೆದು? ಹೌದು ಸರ್, ಹೌದು. ನೀವು ಹೋಗಿ ಬಿಡುಗಡೆ ಮಾಡ್ಲಿಕ್ಕೆ ಏನಾದರೂ ಸಹಾಯ ಮಾಡ್ತೀರಾ ಹೇಗೆ? ಮಾಡ್ತೀವಿ ಸರ್, ನಮ್ಮಲ್ಲಿ ಡೆಮೋ ಮಾಡ್ಕೊಡ್ತೀವಿ, ನಾವು ಡೆಮೋ ತೋರಿಸ್ಕೊಡ್ತೀವಿ. ನಾವು ಕೂಡ ನಮ್ಮ ಅರಸೀಕೆರೆ ತಾಲೂಕಿನಲ್ಲಿ ಬೋರಂಕೊಪ್ಪಲು ಅಂತ ಒಂದು ನಮ್ಮ ತೆಂಗು ಸಂಶೋಧನಾ ಕೇಂದ್ರ, ಅಲ್ಲಿನ ವಿಜ್ಞಾನಿಗಳ ಜೊತೆಗೆ ನಾವು ಕೂಡ ಸಾಕಷ್ಟು ಎಲ್ಲಿ ಹೆಚ್ಚಿನ ಒಂದು ಇರುತ್ತೆ ಅಲ್ಲಿ ನಾವು ಫೀಲ್ಡ್ ಡೆಮೋಸ್ ಮಾಡ್ತಾ ಇರ್ತೀವಿ. ಅಲ್ಲಿ ರೈತರನ್ನೆಲ್ಲ ಸೇರಿಸಿ ನಾವು ಯಾವ ತರ ಅದನ್ನ ರಿಲೀಸ್ ಮಾಡಬೇಕು, ಏನೇನು ಕಂಟ್ರೋಲ್ ಮೆಜರ್ಸ್ ಇದೆ, ಫಿಸಿಕಲ್ ಇರ್ಬೋದು ಇಲ್ಲ ಬಯೋಲಾಜಿಕಲ್ ಕಂಟ್ರೋಲ್ ಮೆಜರ್ಸ್ ಇರ್ಬೋದು ಇಲ್ಲ ಕೆಮಿಕಲ್ಸ್ ಇರ್ಬೋದು, ಅದನ್ನೆಲ್ಲಾನು ನಾವು ತೋರಿಸ್ತಾ ಇರ್ತೀವಿ. ನಾವು ರೈತರಿಗೆಲ್ಲರಿಗೂ ಒಂದು ಡೆಮೋ ಕೂಡ ಮಾರ್ಕ್ ತೋರಿಸ್ತೀವಿ. ನಾವು ಕೂಡ ರೆಗ್ಯುಲರ್ ಆಗಿ ಹೊಸ ಹೊಸ ಜಾಗಗಳಲ್ಲಿ ಹೊಸ ಹೊಸ ರೈತರುಗಳಿಗೆ ಅದನ್ನ ಬಿಡೋದ್ರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳಿಸ್ತಾ ಇರ್ತೀವಿ ಸರ್. ಇದಿಷ್ಟು ಕಪ್ಪು ತಲೆ ಹುಳುವಿಗೆ ಸಂಬಂಧಪಟ್ಟಿದ್ದು. ಈ ಕಪ್ಪು ತಲೆ ಹುಳು ಎಷ್ಟು ಪ್ರಮಾಣದಲ್ಲಿ ಬಾಧಿಸ್ತಾ ಇದೆಯೋ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಬಿಳಿ ನೊಣವು ಕೂಡ ತೆಂಗಿನ ಬೆಳೆಯನ್ನ ಬಾಧಿಸ್ತಾ ಇದೆ. ಈ ಬಿಳಿ ನೊಣದ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ ಸರ್. ಇದು ಬಿಳಿ ನೊಣ, ಇದು 2009 ಫ್ಲೋರಿಡಾ US ಅಲ್ಲಿ ಮೊದಲನೇ ಬಾರಿಗೆ ಕಾಣಿಸ್ಕೊಳತ್ತೆ. ಆನಂತರ ನಮ್ಮಲ್ಲಿ 2017 ಆಂಧ್ರದಲ್ಲಿ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಕಾಣಿಸ್ಕೊಳತ್ತೆ. ಮೊದಲಿಗೆ ಆಂಧ್ರ, ಆನಂತರ ಕರ್ನಾಟಕದಲ್ಲಿ ಕಾಣಿಸ್ಕೊಳತ್ತೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ತೋಟಗಳಲ್ಲೂ ಎಲ್ಲಾ ತೆಂಗಿನ ತೋಟಗಳಲ್ಲೂ ಕಾಮನ್ ಆಗಿ ನೋಡಬಹುದು. ಈ ರೋಗೋಸ್ ವೈಟ್ ಫ್ಲೈಸ್ ಏನಿದೆ, ಹಿಂದೆ ಬಿಳಿ ನೊಣಗಳು ನಾವು ಸಪೋಟ ಮತ್ತೆ ಗಾವದಲ್ಲಿ ನೋಡ್ತಾ ಇದ್ವಿ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ದೊಡ್ಡ ಸೈಜ್ನಲ್ಲಿ ಇರುತ್ತೆ, ಗಾತ್ರ ದೊಡ್ಡದಿರುತ್ತೆ. ಇದು ಎಲ್ಲಾ ತೆಂಗಿನ ತೋಟಗಳಲ್ಲಿ ಇತ್ತೀಚೆಗೆ ಸಾಮಾನ್ಯವಾಗಿ ನೀವು ನೋಡಬಹುದು ಸರ್, ಎಲ್ಲಾ ಕಡೆನೂ ನಾವು ಕಾಣಬಹುದು ಇದನ್ನ. ಇದೇನು ಅಂದ್ರೆ, ಈ ತೋಟ ಎಲ್ಲಿ ರೋಗಸ್ ಫ್ಲೈಸ್ಗೆ ಇನ್ಫೆಸ್ಟ್ ಆಗಿರುತ್ತೆ, ಒಂದು ಅವಳಿಗೆ ಒಳಪಟ್ಟಿರುತ್ತೆ, ಆ ತೋಟ ನಮ್ಗೆ ಹೊರಗಡೆಯಿಂದ ನೋಡ್ಲಿಕ್ಕೆ ಸಂಪೂರ್ಣವಾಗಿ ಒಂದು ಕಪ್ಪು ಬೂದಿಯಿಂದ ಮುಚ್ಚಿದೆ ಏನೋ ನಂಗೆ, ಅಥವಾ ಕಪ್ಪು ಬೂದಿ ಸಿಂಪಡಣೆ ಮಾಡಿರಬಹುದು. ಹೌದೌದು ಸರ್, ಆ ರೀತಿ ಕಾಣುತ್ತೆ. ಏಕೆ ಹಾಗೆ ಕಾಣುತ್ತೆ ಅಂದ್ರೆ, ಇದು ತನ್ನ ಜೀವನ ಚಕ್ರನ ಎಲೆ ಹಿಂಭಾಗದಲ್ಲಿ ಶುರು ಮಾಡುತ್ತೆ. ನಾವು ಎಲೆ ಹಿಂಭಾಗದಲ್ಲಿ ಇದು ಮೊಟ್ಟೆ ಇಡುತ್ತೆ. ಮೊಟ್ಟೆ ಇಟ್ಟು ಒಂದು ಬಿಳಿ ಒಂದು ದ್ರಾವಣ ಬರುತ್ತೆ, ಮೇಣ ಬರುತ್ತೆ. ಆ ನಾವು ಎಲೆಯಿಂದ ನೋಡಿದ್ರೆ ಒಂದು ಬಿಳಿ ಒಂದು ಮೇಣ ಕೂತಂಗೆ ಕಾಣಿಸುತ್ತೆ. ಈ ಹುಳು ಏನು ಸೆಗ್ರಿಗೇಟ್ ಮಾಡುತ್ತೆ, ಏನು ಒಂದು ಸಿಹಿ ದ್ರವನ ಸೆಗ್ರಿಗೇಟ್ ಮಾಡುತ್ತೆ. ಆ ಸಿಹಿ ದ್ರವಕ್ಕೆ ಈ ಬ್ಲ್ಯಾಕ್ ಫಂಗಸ್ ಗ್ರೋತ್ ಆಗುತ್ತೆ ಎಲೆಯ ಮೇಲೆ. ಆ ಬ್ಲ್ಯಾಕ್ ಫಂಗಸ್ ಏನಾಗುತ್ತೆ, ಫುಲ್ ಸಂಪೂರ್ಣವಾಗಿ ಎಲೆ ಮೇಲೆ ಬೆಳೆದಾಗ ನೋಡ್ಲಿಕ್ಕೆ ಕಪ್ಪು ಬೂದಿನ ಬಳದಿದ್ರೇನೋ ಅನ್ನಾಗಿ ಕಾಣುತ್ತೆ. ಇದು ಕೂಡ ಸಾಕಷ್ಟು ಇಳುವರಿನ ಕಮ್ಮಿ ಮಾಡುತ್ತೆ. ಇದು ಮರಗಳ ಒಂದು ಎಲೆಗಳ ಮೇಲೆ ಕೂರೋದ್ರಿಂದ, ಫುಲ್ ಎಲೆಗಳ ಮೇಲೆ ಕೂರೋದ್ರಿಂದ ಒಂದು ಇಳುವರಿನ ಕಮ್ಮಿ ಮಾಡುತ್ತೆ. ಅಂದ್ರೆ ಆಹಾರ ಉತ್ಪಾದನೆ ಮಾಡ್ಕೊಳ್ಳಿ, ಫೋಟೋಸಿಂಥೆಸಿಸ್ ಆಗ್ಲಿಕ್ಕೆ ಸಾಧ್ಯ ಇಲ್ದಿರೋದ್ರಿಂದ ಎಲೆಗಳ ಉತ್ಪಾದನೆ ಒಂದು ಕಮ್ಮಿ ಆಗುತ್ತದೆ. ಇಳುವರಿ ಮೇಲೆ ದೊಡ್ಡ ಹೊಡೆತವನ್ನ, ಇಳುವರಿ ಮೇಲೆ ದೊಡ್ಡ ಹೊಡೆತ ಕೊಡ್ತದೆ. ಈ ಬಿಳಿ ನೊಣವನ್ನ ಹೇಗೆಲ್ಲ ನಿಯಂತ್ರಣ ಮಾಡಬಹುದು ಸರ್? ಬಿಳಿ ನೊಣ ನಿಯಂತ್ರಣ ಮುಖ್ಯವಾಗಿ ನಾವು ಒಂದು ಸ್ಪ್ರೇ ಮುಖಾಂತರ, ಏನು ಅಜಾಡಿರೆಕ್ಟ್ ಏನೋ ಒಂದು ಸ್ಪ್ರೇ ಮಾಡೋದ್ರ ಮುಖಾಂತರ, ಅದೇ ತರ ಇನ್ನೊಂದು ನಾವು ಐಸಿರಿಯಾನ ಒಂದು ಫಂಗಸ್ನ ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ ಸರ್. ಇವೆರಡೂ ಕೂಡ ಎಫೆಕ್ಟಿವ್ ಆಗಿದೆ. ಅದರಲ್ಲೂ ನಾವೇನು ನಮ್ಮ ಲ್ಯಾಬ್ಗಳಲ್ಲಿ ಐಸಿರಿಯಾ ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ. ಇದು 1 ಲೀಟರ್ ನೀರಿಗೆ 5 ಗ್ರಾಮ್ನಷ್ಟು ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡೋವಂಥದ್ದು. ಇದು ಐಸಿರಿಯಾ ಪ್ರೊಡಕ್ಷನ್ 2 ಥರ ಇರುತ್ತೆ ಸರ್. ಒಂದು ಆಯಿಲ್ನ ಪ್ರೊಡಕ್ಷನ್ ಮಾಡ್ತಾ ಇರ್ತಾರೆ, ಲಿಕ್ವಿಡ್ ದ್ರವ ರೂಪದಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇರ್ತೀವಿ. ಇನ್ನೊಂದು ಟ್ಯಾಲ್ಕ್, ರೈತರು ತಮಗೆ ಹತ್ರದಲ್ಲಿ ಯಾವ ರೀತಿ ಪ್ರೊಡಕ್ಷನ್ ಮಾಡ್ತಾರೆ ಆ ಒಂದು ಪೌಡರ್ ಇದ್ರೆ ಪೌಡರ್ ಅಥವಾ ಲಿಕ್ವಿಡ್ ಇದ್ರೆ ಲಿಕ್ವಿಡ್ನ ಕಲೆಕ್ಟ್ ಮಾಡಿಕೊಂಡು 1 ಲೀಟರ್ಗೆ 5 ಗ್ರಾಮ್ನಷ್ಟು ಅಥವಾ 5 ml ಮಿಕ್ಸ್ ಮಾಡಿಕೊಂಡು ಮರಗಳಿಗೆ ಸ್ಪ್ರೇ ಮಾಡೋವಂಥದ್ದು ಸರ್. ಈ ಸ್ಪ್ರೇ ಮಾಡೋದ್ರ ಮುಖಾಂತರ ಕಂಟಿನ್ಯೂಸ್ ಆಗಿ ನಾವು ಒಂದು 15 ಡೇಸ್ ಇಂಟರ್ವಲಲ್ಲಿ ಒಂದು 3 ಟೈಮ್ಸ್ ಮಾಡಿದ್ರೆ ಸಾಕಷ್ಟು ಅವಾಯ್ಡ್ ಆಗ್ತದೆ, ಸಾಕಷ್ಟು ಅವಾಯ್ಡ್ ಆಗ್ತದೆ. ಇದನ್ನ ಹೇಗೆ ತಗೊಂಡು ಹೋಗುವಂಥದ್ದು ಮತ್ತೆ ಬಿಡುಗಡೆ ಮಾಡ್ತಕ್ಕಂಥದ್ದು ಸರ್? ಇದು ಪೌಡರ್ ಫಾರ್ಮ್ ಅಲ್ಲಿ ನಮ್ಮ ಆರ್ಸಿಕೆರಲ್ಲ ನಾವು ಪೌಡರ್ ಫಾರ್ಮ್ ಇರುತ್ತೆ, ಕವರ್ ಅಲ್ಲಿ ಇರುತ್ತೆ. ಅದನ್ನ ಬಂದು ಒಂದು ಪಾಣಿ ಮತ್ತೆ ಒಂದು ಆಧಾರ್ ಕಾರ್ಡ್ ಕೊಟ್ಟು ಆ ಪೌಡರ್ ಫಾರ್ಮ್ ಅಲ್ಲಿ ಇರೋದನ್ನ ಕಲೆಕ್ಟ್ ಮಾಡ್ಕೊಬಹುದು. ಕೆಲವೊಂದು ಕಡೆ ಲಿಕ್ವಿಡ್ ಫಾರ್ಮ್ ಅಲ್ಲಿ ಕೂಡ ಇರುತ್ತೆ, ಅದು ಕ್ಯಾನಲ್ ಕೊಡ್ತಾರೆ, ಅದನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡು ಬಳಸ್ಕೋಬಹುದು. ಸಿಂಪಡಣೆ ಮಾಡಲೇಬೇಕಿದೆ, ಸಿಂಪಡಣೆ ಸ್ವಲ್ಪ ಕಷ್ಟ ಆಗುತ್ತಲ್ವಾ, ಯಾಕೆಂದ್ರೆ ದೊಡ್ಡ ದೊಡ್ಡ ಮರಗಳಿರುತ್ತೆ. ಹೌದು ಸರ್, ಇತ್ತೀಚೆಗೆ ಪವರ್ ಸ್ಪ್ರೇಯರ್ಸ್ ಬಂದಿದೆ, ಅದಕ್ಕೆ ಜೆಟ್ ಫಿಕ್ಸ್ ಮಾಡ್ಕೊಂಡು ಮಾಡ್ಕೊಬಹುದು. ಸ್ವಲ್ಪ ಕಷ್ಟ ಆಗುತ್ತೆ ಸರ್ ದೊಡ್ಡ ಮರಗಳಿಗೆ, ಯಾಕೆಂದ್ರೆ ಒಂದು 50-60 ಅಡಿ ಹೋದಾಗ ಕಷ್ಟ ಆಗುತ್ತೆ. ಬಟ್ ಇದೊಂದು ತುಂಬಾ ಡಿವಾಸ್ಟೇಟಿಂಗ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇರೋದ್ರಿಂದ ಇದನ್ನ ಮಾಡಲೇಬೇಕಾಗಿ ಬಂದಿದೆ ಸರ್. ಇತ್ತೀಚಿನಲ್ಲಿ ಮಾಡುವಂತದ್ದು ಹೆಚ್ಚು ಸರ್. ಹೌದು, ನಮಗೆ ಬಿಳಿ ನೊಣದಿಂದ ರಕ್ಷಣೆ ಬೇಕು ಅಂತ ಅಂದ್ರೆ ನಮ್ಮ ಗಿಡಗಳಿಗೆ. ಹೌದು ಸರ್, ಮಾಡಲೇಬೇಕು, ಇದನ್ನ ಮಾಡಲೇಬೇಕು. ಈಗ ಏನು ಗೋನಿವೇಜಸ್ ನಿಮ್ಮಲ್ಲಿ ಉತ್ಪಾದನೆ ಆಗುತ್ತೋ ಅದಿರಬಹುದು, ಈ ಐಸಿರಿಯಾ ಇರಬಹುದು, ಇದನ್ನ ಪಡೆದುಕೊಳ್ಬೇಕು ಅಂತ ಅಂದ್ರೆ ಅರಸೀಕೆರೆಗೆ ಬರಬೇಕಾ ಹೇಗೆ? ಹೌದು ಸರ್, ಅರಸೀಕೆರೆಗೆ ಬರಬೇಕು ಸರ್. ಅರಸೀಕೆರೆಗೆ ಬರಬಹುದು, ಇಲ್ಲ ನಮಗೆ ಒಳನರಸೀಪುರ ಹತ್ರ ಇದೆ ಅಂದ್ರೆ ಒಳನರಸೀಪುರ ಕಾಂಟ್ಯಾಕ್ಟ್ ಮಾಡಬಹುದು. ಆದ್ರೆ ಒಳನರಸೀಪುರ ಸಣ್ಣ ಲ್ಯಾಬ್ ಇರುತ್ತೆ, ನಮ್ಮ ಅರಸೀಕೆರೆ ಮೇಜರ್ ಲ್ಯಾಬ್ ಇರುತ್ತೆ, ಹೈಯರ್ ಲ್ಯಾಬ್ ಇರುತ್ತೆ. ಹಾಗಾಗಿ ನಮ್ಮಲ್ಲಿ ಪ್ರೊಡಕ್ಷನ್ ಕೂಡ ಒಂದು 16-17 ಲಕ್ಷದಷ್ಟಿರುತ್ತೆ. ಮತ್ತೆ ವರ್ಷ ಇಡೀ ಇರೋದ್ರಿಂದ ಯಾವಾಗ ಕೂಡ ರೈತರು ತಮ್ಮಲ್ಲಿ ಬ್ಲಾಕ್ ಹೆಡೆಡ್ ಕ್ಯಾಟರ್ಪಿಲ್ಲರ್ ಇನ್ಫೆಸ್ಟೇಷನ್ ಇರುತ್ತೆ, ಅವ್ರು ನಮ್ಮ ಕೇಂದ್ರನ ವಿಸಿಟ್ ಮಾಡಿದ್ರೆ ನಾವು ರೆಗ್ಯುಲರ್ ಆಗಿ ಅವ್ರಿಗೆ ಸಪ್ಲೈ ಕೊಡ್ತೇವೆ. ಅಂತ ಅಂದ್ರೆ ಇದು ಪ್ರಯೋಗಶಾಲೆಯಲ್ಲಿ ಉತ್ಪಾದನೆ ಮಾಡೋದ್ರಿಂದ ಮತ್ತು ಪ್ರಯೋಗಶಾಲೆಯಲ್ಲೇ ಇರಬೇಕಾಗಿರೋದ್ರಿಂದ ಅದು ನಮಗೆ ಬೇರೆ ಕಡೆ ಸಿಗ್ಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಎಲ್ಲಿ ಪ್ರಯೋಗಶಾಲೆ ಇದೆಯೋ ಅಲ್ಲಿ ಮಾತ್ರ ಸಿಗುತ್ತೆ. ಅದು ಒಂದು ಅರಸೀಕೆರೆ, ಮತ್ತೊಂದು ಹೊಳೆನರಸೀಪುರ. ಇವೆರಡು ಕಡೆ ನಮಗೆ ಎರಡು ತರಹದ ಪರೋಪ ಜೀವಿಗಳು ಕೂಡ ಸಿಗುತ್ತೆ. ಎಷ್ಟು ಹೊತ್ತಿಗೆ ಬರಬೇಕು, ಯಾವತ್ತೆಲ್ಲ ಬರಬಹುದು ರೈತರು? ಎಲ್ಲಾ ಸರ್ಕಾರಿ ಕೆಲಸ ದಿನಗಳಲ್ಲಿ ನಮ್ಮ ಲ್ಯಾಬ್ನ ವಿಸಿಟ್ ಮಾಡಬಹುದು ಸರ್. ಎಲ್ಲ ಪ್ರತಿ ದಿನನೂ ನಮ್ಮಲ್ಲಿ ಪ್ರೊಡಕ್ಷನ್ ಇರುತ್ತೆ, ಯಾವಾಗಲೇ ಕೂಡ ಬಂದ್ರು ಕೂಡ ಅವ್ರಿಗೆ ಸಿಗ್ತದೆ. ಯಾವಾಗ ಬಂದ್ರು ಸಿಗ್ತದೆ? ಯಾವಾಗ ಬಂದ್ರು ಕೂಡ ಸಿಗ್ತದೆ. ಉತ್ಪಾದನೆ ಇಲ್ಲ ಅಂತ ಹೇಳಿ ಉತ್ಪಾದನೆ ಇಲ್ಲ ಅನ್ನೋ ಯಾವುದೋ ದಿನ ಇರೋದಿಲ್ಲ ಸರ್. ನೀವು ಸಾಕಷ್ಟು ಉತ್ಪಾದನೆ ಮಾಡಿ ಇಟ್ಕೊಂಡು ಉತ್ಪಾದನೆ ಮಾಡಿರುತ್ತೆ. ಇದೇ ಇರುತ್ತೆ. ಇತ್ತೀಚಿನ ದಿನಗಳು ಏನಾಗ್ತಿದೆ, ಸಾಕಷ್ಟು ಡಿವಾಸ್ಟೇಟಿಂಗ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಿರೋದು, ಬೇರೆ ಜಿಲ್ಲೆಗಳು ಬೇರೆ ತಾಲೂಕುಗಳಿಂದ ಬರ್ತಾ ಇರ್ತಾರೆ. ಹಾಗಾಗಿ ಒಂದ್ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಸಿಗ್ಬೋದು. ಬಟ್ ಎನಿ ಟೈಮ್ ನಮ್ಮಲ್ಲಿ ಪ್ರೊಡಕ್ಷನ್ ಇರುತ್ತೆ, ಎನಿ ಟೈಮ್ ಸಿಗ್ತದೆ. ಎನಿ ಟೈಮ್ ರೈತರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಬಂದು ತಗೊಂಡೋಗ್ಬೋದು. ಈಗ ನಿಮ್ಮ ಪ್ರಯೋಗಶಾಲೆಗಳು ಏನಿದ್ದಾವೆ ಇಲ್ಲಿ, ಈ ತೆಂಗಿನ ಬೆಳೆ ಅಲ್ಲದೆ ಬೇರೆ ಯಾವ್ಯಾವ ಬೆಳೆಗಳನ್ನ ಬಾಧಿಸ್ತಕ್ಕಂಥ ಕೀಟಗಳಿಗೆ ನಿಮ್ಮಲ್ಲಿ ಪರಿಹಾರ ಇದೆ? ಇಲ್ಲ ಸರ್, ನಮ್ಮ ಅರಸೀಕೆರೆ ಮಟ್ಟದಲ್ಲಿ ನಾವು ತೆಂಗಿಗೆ ಮಾತ್ರನೇ ಕವರ್ ಮಾಡ್ಕೊಂಡಿದ್ದೀವಿ. ಅದೇ ತರ ನಮ್ಮಲ್ಲಿ ಬೇರೆ ಬೇರೆ ಸಂಶೋಧನಾ ಕೇಂದ್ರಗಳು ಮತ್ತೆ ನಮ್ಮಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಇರುತ್ತೆ, ಅಲ್ಲಿ ಬೇರೆ ಬೇರೆ ಬೆಳೆಗಳಿಗೂ ಕೂಡ ಮಾಡ್ತಿರ್ತಾರೆ. ಬಟ್ ನಮ್ಮ ಹಾಸನ ಜಿಲ್ಲೆ ಮಟ್ಟಕ್ಕೆ ನಾವು ಇಲ್ಲಿ ನಮ್ಮ ಅರಸೀಕೆರೆ ಮತ್ತೆ ಒಳನರಸೀಪುರದಲ್ಲಿ ನಾವು ತೆಂಗಿಗೆ ಮಾತ್ರ ಮಾಡ್ತಾ ಇರ್ತೀವಿ. ತೆಂಗಿಗೆ ಮಾತ್ರ ಮಾಡ್ತೀವಿ. ತೆಂಗಿನ ಬೆಳೆಗಾರರಿಗೆ ಯಾರಿಗೆ ಸಮಸ್ಯೆ ಇರುತ್ತೋ ಪಡೆದುಕೊಂಡು ಹೋಗ್ಬೋದು. ತೆಂಗಿನ ಬೆಳೆ ಬಗ್ಗೆ ಇನ್ನು ಹೆಚ್ಚಿನದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ತೆಂಗು ಒಂದು ವಾಣಿಜ್ಯ ಬೆಳೆ ಸರ್. ಇದಕ್ಕೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಕೀಟ ಮತ್ತೆ ರೋಗಗಳ ಬಾಧೆ ಹೆಚ್ಚಿರುತ್ತೆ. ಅದನ್ನ ನಾವು ಒಂದ್ ಸ್ವಲ್ಪ ವೈಜ್ಞಾನಿಕವಾಗಿ ನೋಡ್ಬೇಕು ಬೆಳೆನ. ನಾವ್ ಹಿಂದೆಯಿಂದ ಟ್ರೆಡಿಷನಲ್ ಆಗಿ ಬೆಳ್ಕೊ ಬರ್ತಾ ಇದ್ವಿ, ಆ ಹಿಂದೆ ಇಷ್ಟೊಂದು ರೋಗ ಮತ್ತೆ ಕೀಟಗಳ ಬಾಧೆ ಇರಲಿಲ್ಲ. ಇತ್ತೀಚೆಗೆ ಕೀಟ ಬಾಧೆಗಳು ಜಾಸ್ತಿ ಆಗಿದೆ. ಹಾಗಾಗಿ ಒಂದ್ ಸ್ವಲ್ಪ ವೈಜ್ಞಾನಿಕವಾಗಿ ತಿಳ್ಕೊಂಡು ಇಲಾಖೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಏನ್ ಮಾಡ್ಬೇಕು ಅನ್ನೋದನ್ನ ಫಸ್ಟ್ ಮಾಡೋಂಥದ್ದು. ಅದೇ ತರ ನಮ್ಮಲ್ಲಿ ಇನ್ನೂ 2 ಕೀಟ ಇದೆ, ರೈನೋಸರಸ್ ದುಂಬಿ ಇದೆ, ಅದೇ ತರ ಕೆಂಪು ಮೂತಿ ಹುಳು ಇದೆ, ಅವು ಕೂಡ ಸಾಕಷ್ಟು ಅವಳಿ ಮಾಡ್ತದೆ. ಅವುಗಳನ್ನು ಕೂಡ ನಾವು ಒಂದ್ ಸ್ವಲ್ಪ ಫಿಸಿಕಲ್ ಆಗಿ ಮತ್ತೆ ಬಯಾಲಜಿಕಲ್ ಕಂಟ್ರೋಲ್ ಮೆಷರ್ಸ್ ಇಂದ ಕಂಟ್ರೋಲ್ ಮಾಡೋದು ಉಪಯುಕ್ತವಾಗಿರುತ್ತೆ. ನಾವು ರೈನೋಸರಸ್ ದುಂಬಿ ನೋಡೋದಾದ್ರೆ, ರೈನೋಸರಸ್ ದುಂಬಿ ಇರೋ ಅಂತ ಸಸಿಗಳಲ್ಲಿ ಮರಗಳಲ್ಲಿ ಎಲೆಗಳನ್ನ ಕತ್ತರಿ ಆಕಾರದಲ್ಲಿ ಕಟ್ ಮಾಡಿರುತ್ತೆ. ನಾವು ಎಲೆಗಳನ್ನ ನೋಡಿದ್ರೆ ಯಾರೋ ಕಟ್ ಮಾಡಿದಾರೇನೋ ಗರಿಗಳನ್ನ ಅನ್ನೋ ರೀತಿಲಿ ಕಾಣುತ್ತೆ. ಅದನ್ನ ನಾವು ಐಡೆಂಟಿಫೈ ಮಾಡಿದಾಗ ಏನ್ ಮಾಡ್ಬೋದು ಅಂದ್ರೆ, ನಾವು ಒಂದು ಕೊಕ್ಕೆ ಮಾಡಿಕೊಂಡು ಎಲ್ಲಿ ರಂಧ್ರ ಇರುತ್ತೆ, ಸಸಿಯಲ್ಲಾದ್ರೆ ಸಾಮಾನ್ಯವಾಗಿ ಸುಳಿಗೆನೆ ರಂಧ್ರ ಮಾಡಿರುತ್ತೆ, ನಾವು ಸುಳಿಗೆ ಒಂದು ಕೊಕ್ಕೆ ಮಾಡಿಕೊಂಡು ಅದರೊಳಗೆ ಹಾಕಿ ಹುಳಗಳನ್ನ ತೆಗಿಯೋ ಅಂಥದ್ದು. ಆದ ನಂತರ ಮರಳ ಮಿಕ್ಸ್ ಮಾಡಿ ಕಾರ್ಬೋರಿಲ್ ಪೌಡರ್ನ ಮಿಕ್ಸ್ ಮಾಡಿ ಅದರೊಳಗೆ ಹಾಕಿದ್ರೆ ಅದರೊಳಗಿರೋಂಥವು ಕೂಡ ಸಾಯ್ತದೆ. ಅದೇ ಥರ ದೊಡ್ಡ ಮರಗಳಲ್ಲಾದರೆ ಮರದ ಬಡ್ಡೆಯಲ್ಲಿ ರಂಧ್ರ ಕೊರೆದಿರುತ್ತೆ, ಆ ರಂಧ್ರ ಕೊರೆದು ಅದ್ರ ಒಳಗಿದ್ರೆ ಅದರ ನಾರು, ಆ ನಾರಿನಂಶ ಏನಿರುತ್ತೆ ಆ ನಾರಿನಂಶ ಹೊರಗಡೆ ಇರುತ್ತೆ. ನಾವು ಬೆಳಗ್ಗೆ ಸಾಯಂಕಾಲ ಹೋದಾಗ ಅಬ್ಸರ್ವ್ ಮಾಡ್ಬೋದು. ಅದೇ ಥರ ನಾವು ಮರಗಳಿಗೆ ಕಿವಿ ಕೊಟ್ಟು ಕೇಳಿದ್ದೆ ಆದರೆ ಒಂದು ಸೌಂಡ್ ಬರ್ತಾ ಇರುತ್ತೆ, ಆ ಉಳುವಿರೋಂಥ ಮರಗಳಲ್ಲಿ ಸೌಂಡ್ ಬರ್ತಾ ಇರುತ್ತೆ, ಅದನ್ನ ಒಂದು ಅಬ್ಸರ್ವ್ ಮಾಡಬೇಕು. ಅದನ್ನ ಅಬ್ಸರ್ವ್ ಮಾಡಿ ನಾವು ರಂಧ್ರದೊಳಗಿಂದ ಕೊಕ್ಕೆ ಮಾಡಿಕೊಂಡು ಎಷ್ಟು ಹುಳುಗಳನ್ನ ಆಚೆ ತೆಗೆದಾಕುತ್ತೆ ಅಷ್ಟು ತೆಗೆದು ಏನರೆಲ್ಲರೂ ಮುಚ್ಚ ಅಂಥದ್ದು ಅದನ್ನ, ಆವಾಗ ನಮಗೆ ಅವಾಯ್ಡ್ ಆಗ್ತದೆ. ರೈನೋಸರಸ್ ದುಂಬಿ ಕೂಡ ಮತ್ತೆ ಕೆಂಪು ಮೂತಿ ಹುಳು ಕೂಡ ಸೇಮ್ ಲಕ್ಷಣಗಳಿರುತ್ತೆ. ಸೇಮ್ ಅದು ಕೂಡ ಕೆಂಪು ಮೂತಿ ಹುಳು ಕೂಡ ಕಂಡಕ್ಕೇನೆ ರಂಧ್ರ ಕೊರೆದು ಇರುತ್ತೆ, ಅದು ಕೂಡ ನಾವು ಕೊಕ್ಕೆ ಮಾಡಿ ತೆಗಿಯೋಂಥದ್ದು. ಅದನ್ನ ನಾವು ಮಾಡ್ಬೋದು. ಸಿ ಓ ಸಿ ಹಾಕಿ ಕಾರ್ಬೋರಿಲ್ ಪೌಡರ್ ಹಾಕಿ ಮರಳು ಮಿಶ್ರಣ ಮಾಡಿ ತುಂಬಿ ಹೊರಗಡೆಯಿಂದ ಪ್ಯಾಚ್ ಮಾಡೋವಂಥದ್ದು, ಅದನ್ನ ಮಾಡೋದ್ರಿಂದ ಅವಾಯ್ಡ್ ಆಗ್ತದೆ. ಆನಂತರ ನಮಗೆ ಇದನ್ನ ಹೆಚ್ಚಾಗಿ ಇವು ಬ್ರೀಡ್ ಆಗೋವಂಥದ್ದು ಏನು, ಎಲ್ಲಿ ನಾವು ಒಂದು ತಿಪ್ಪೆ ಇರುತ್ತೆ ಏನು ಕೊಟ್ಟಿಗೆ ಗೊಬ್ಬರನ ಹಾಕ್ತೀವಿ ಅಲ್ಲಿ ಈ ರೈನೋಸರಸ್ ದುಂಬಿ ಮತ್ತೆ ಕೆಂಪು ಮೂತಿ ಹುಳುಗಳು ಬ್ರೀಡ್ ಆಗೋಂಥ ಚಾನ್ಸಸ್ ತುಂಬಾ ಇರುತ್ತೆ. ಅಲ್ಲೇನೆ ಅವುಗಳು ವಂಶಾಭಿವೃದ್ಧಿ ಮಾಡ್ಕೊಳೋಂಥದ್ದು. ನಾವು ಅಲ್ಲಿಗೆ ಕ್ಲೋರೋಪೈರಿಫಾಸ್ ಒಂದು ಸ್ಪ್ರೇ ಮಾಡೋದ್ರ ಮುಖಾಂತರ ಅಥವಾ ಕಾರ್ಬೋರಿಲ್ ಪೌಡರ್ನ ಒಂದು ಸ್ವಲ್ಪ ಎರಚೋದ್ರ ಮುಖಾಂತರ ಅವನ್ನ ಅವಾಯ್ಡ್ ಮಾಡ್ಬೋದು. ಮತ್ತೆ ಇನ್ನೊಂದು ಮೆಷರ್, ನಾವು ಕೆಮಿಕಲ್ಸ್ ಬಳಸೋಲ್ಲ ಅಂದ್ರೆ ಫಿರೋಮನ್ ಟ್ರಾಪ್ಸ್ ಬರುತ್ತೆ, ರೆಡ್ ಪಾಮ್ ವಿಲ್ ಏನೇ ಸಪರೇಟ್ ಬರುತ್ತೆ, ಅದೇ ತರ ರೈನೋಸರಸ್ ದುಂಬಿಗೂ ಕೂಡ ಒಂದು ಸಪರೇಟ್ ಬರುತ್ತೆ. ಆ ಫಿರೋಮನ್ ಟ್ರಾಪ್ಸ್ನ ಒಂದು 8-10 ಒಂದು ಎಕರೆಗೆ ಬಳಸೋದ್ರಿಂದ ನಾವು ಯಾವುದೇ ಕೆಮಿಕಲ್ಸ್ನ ಬಳಸದಲ್ಲೇ ಕೂಡ ನಾವು ಕಂಟ್ರೋಲ್ ಮಾಡ್ಕೊಬಹುದು. ಏನು ಫಿರೋಮನ್ ಟ್ರಾಪ್ಸ್ ಇರುತ್ತೆ, ಆ ಬಕೆಟ್ ಮತ್ತೆ ಒಂದು ಟ್ಯಾಬ್ಲೆಟ್ ಇರುತ್ತೆ, ಅದರೊಳಗೇನೆ ಎಲ್ಲ ಹುಳುಗಳು ಬಂದು ಬೀಳೋದ್ರಿಂದ, ಅವ್ರ ಮೋಹಕ ಬೆಲೆ ಆಗಿರೋದ್ರಿಂದ ಅದು ಬಂದು ಬೀಳೋದ್ರಿಂದ ಅದನ್ನ ನಾವು ಕಲೆಕ್ಟ್ ಮಾಡಿ ನಾಶಪಡಿಸೋದ್ರಿಂದ ಫಿಸಿಕಲ್ ಆಗಿ ನಾವು ನಾಶಪಡಿಸಬಹುದು. ಈ ತರದ ಕೆಲವೊಂದು ಆಯ್ದ ಕೀಟಗಳನ್ನ, ಕೀಟ ಬಾಧೆ ಏನಿರುತ್ತೋ ಈ ಕೀಟ ಬಾಧೆಯನ್ನ ಜೈವಿಕ ವಿಧಾನವನ್ನ ಅನುಸರಿಸಿ ನಿಯಂತ್ರಣ ಮಾಡಬೇಕು ಅಂತ ಹೇಳಿ ಯಾಕೆ ಬಯಸ್ತೀರಾ ನೀವು? ಕೆಮಿಕಲ್ಸ್ ನಾವು ಈಗಾಗಲೇ ಸಾಕಷ್ಟು ನೋಡ್ತಾ ಇದೀವಿ ಸರ್, ಅದು ಹ್ಯೂಮನ್ ಹೆಲ್ತ್ ಮೇಲೆ ಇರ್ಬೋದು, ಅನಿಮಲ್ ಹೆಲ್ತ್ ಮೇಲೆ ಇರ್ಬೋದು. ನಾವು ಕೆಮಿಕಲ್ ಸ್ಪ್ರೇ ಮಾಡಿದಾಗ ಏನಾಗುತ್ತೆ, ನಮಗೆ ಉಪಯುಕ್ತವಾಗಿರೋ ಕೀಟಗಳು ಕೂಡ ಸಾಯ ಅಂತ ಸಾಧ್ಯತೆಗಳಿರುತ್ತೆ, ಮತ್ತೆ ಪರಿಸರಕ್ಕೆ ಕೂಡ ಸಾಕಷ್ಟು ಹಾನಿ ಆಗ್ತಾ ಇರುತ್ತೆ, ಅದು ನಮ್ಮ ಫುಡ್ ಚೈನ್ ಅಲ್ಲಿ ಕೂಡ ಸೇರ್ತಾ ಇರುತ್ತೆ, ಹೆವಿ ಮೆಟಲ್ಸ್ ಇರೋಂಥದ್ದು ಎಲ್ಲದೂ ಸೇರ್ತಾ ಇರುತ್ತೆ. ಹಾಗಾಗಿ ನಾವು ಏನು ಫಿಸಿಕಲ್ ಅಥವಾ ಬಯಾಲಜಿಕಲ್ ಕಂಟ್ರೋಲ್ ಮೆಷರ್ಸ್ ಇದೆ ಇವನ್ನ ಅಳವಡಿಸ್ಕೊಳೋದ್ರಿಂದ ನಾವು ಪರಿಸರಕ್ಕೆ ಯಾವುದೇ ತರದ ಕೆಡಕನ್ನು ಮಾಡದೆ ನಮ್ಮ ಬೆಳೆಯನ್ನ ಉಳಿಸ್ಕೋಬಹುದು. ಈ ಪರೋಪಜೀವಿಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ಪರೋಪಜೀವಿಗಳು ನಿಮ್ಮ ಪ್ರಯೋಗಶಾಲೆಯಿಂದ ನಮ್ಮ ಕೃಷಿಕರಿಗೆ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನು ಸಂಪರ್ಕ ಮಾಡುವಂತದ್ದು ಹೇಗೆ? ಸರ್, ನಮ್ಮ ಆಫೀಸ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಆಫೀಸಿಗೆ ಬರ್ಬೋದು. ಇನ್ನೊಂದು, ನಮ್ಮ ಫೋನ್ ನಂಬರ್ಸ್ಗೆ ನಮ್ಮ ಕಾಲ್ ಮಾಡಿದ್ರೆ ನಾವು ಎನಿ ಟೈಮು ನಮ್ಮ ಮಾಹಿತಿಗಳನ್ನ ಕೊಡ್ತೇವೆ. ಫೋನ್ ನಂಬರ್ನ ಹೇಳಿ. ಫೋನ್ ನಂಬರ್ ಸರ್ 9632745241. ಇನ್ನೊಮ್ಮೆ ಹೇಳಿ. 9632745241. ಒಳ್ಳೆಯದು ಶಿವಕುಮಾರ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತೆಂಗಿನ ಬೆಳೆಯನ್ನ ಬಾಧಿಸ್ತಾ ಇರತಕ್ಕಂತಹ ವಿವಿಧ ಕೀಟಗಳನ್ನ ನಿಯಂತ್ರಣ ಮಾಡುವಲ್ಲಿ ಪರೋಪಜೀವಿಗಳ ಮಹತ್ವ ಏನು ಅನ್ನುವಂತಹ ವಿಚಾರದ ಬಗ್ಗೆ ಬಹಳ ವಿವರವಾದಂತಹ ಮಾಹಿತಿಯನ್ನ ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ತೆಂಗಿನ ಬೆಳೆಯಲ್ಲಿ ರೋಗ ಕೀಟಗಳನ್ನ ನಿಯಂತ್ರಿಸುವಲ್ಲಿ ಪರೋಪಜೀವಿಗಳ ಮಹತ್ವ ಈ ಕುರಿತಂತೆ ಅರಸೀಕೆರೆಯ ತೋಟಗಾರಿಕೆ ಇಲಾಖೆಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಬಿಆರ್ ಶಿವಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದರೆ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಮಾವು ಮತ್ತು ಗೋಡಂಬಿ ಬೆಳೆಗಳಲ್ಲಿ ಹೂವು ಬಿಡುವ ಹಂತದಲ್ಲಿ ಕಂಡುಬರುವ ಪ್ರಮುಖ ರೋಗ ಕೀಟಗಳು ಹಾಗೂ ಅವುಗಳ ನಿಯಂತ್ರಣ ಕ್ರಮಗಳು ಈ ಕುರಿತಂತೆ ಅರಸೀಕೆರೆಯ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಕೆಬಿ ಸತೀಶ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇಲ್ಲಿಗೆ ಇಂದಿನ ಫಲಸಿರಿ ಬಾನುಲಿ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಫಲಸಿರಿ ಬಾನುಲಿ ಸರಣಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಮಹಾ ಅಭಿಯಾನ 15 ಫೆಬ್ರವರಿಯಿಂದ 31 ಮಾರ್ಚ್ 2023 ವರೆಗೆ

ಕಿಸಾನ್ ವಾಣಿ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ದಾಯಾದಿ ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು. ದಾಯಾದಿ ಮತ್ಸರ, ದಾಯಾದಿ ಮತ್ಸರ, ಹೊನ್ನಿಗಾಗಿ ಹೊನ್ನಿಗಾಗಿ ಹೆಣ್ಣು ಮಣ್ಣಿಗಾಗಿ, ದಾಯಾದಿ ಮತ್ಸರ ಹೊನ್ನಿಗಾಗಿ ಹೊನ್ನಿಗಾಗಿ ಹೆಣ್ಣು ಮಣ್ಣಿಗಾಗಿ. ಹುಟ್ಟುತ್ತಾ ಹುಟ್ಟುತ್ತಾ ಅಣ್ಣ ತಮ್ಮ, ಹುಟ್ಟುತ್ತ ಅಣ್ಣ ತಮ್ಮ, ಆಡುತ್ತ ಪಾಡುತ್ತ ಅಣ್ಣ ತಮ್ಮ, ಬೆಳೆಯುತ್ತ ದಾಯಾದಿ, ಬೆಳೆಯುತ್ತ ದಾಯಾದಿ, ದಾಯಾದಿ ಮತ್ಸರ ಹೊನ್ನಿಗಾಗಿ ಹೊನ್ನಿಗಾಗಿ ಹೆಣ್ಣು ಮಣ್ಣಿಗಾಗಿ. ಅಸಹನೆ ಅಹಂಕಾರಗಳು ದ್ವೇಷ ಮೂಲ ನೋಡ, ಬೀಜ ಬಿತ್ತಿದಂತೆಯೇ ಬೆಳೆಯು ಬರುವುದು, ದ್ವೇಷ ಬಿತ್ತ ಬೇಡ, ಪರರ ಏಳಿಗೆ ನೆರೆಯ ಮಾಳಿಗೆ, ಸಹಿಸದಾದರೆ ಕೊಡಲಿ ಕಾಲಿಗೆ. ಹುಟ್ಟುತ್ತ ಅಣ್ಣ ತಮ್ಮ, ಹುಟ್ಟುತ್ತ ಹುಟ್ಟುತ್ತ ಅಣ್ಣ ತಮ್ಮ, ಆಡುತ್ತ ಪಾಡುತ್ತ ಅಣ್ಣ ತಮ್ಮ, ಬೆಳೆಯುತ್ತ ದಾಯಾದಿ, ಬೆಳೆಯುತ್ತ ದಾಯಾದಿ, ದಾಯಾದಿ ಮತ್ಸರ ಹೊನ್ನಿಗಾಗಿ ಹೊನ್ನಿಗಾಗಿ ಹೆಣ್ಣು ಮಣ್ಣಿಗಾಗಿ, ದಾಯಾದಿ ಮತ್ಸರ ಹೊನ್ನಿಗಾಗಿ ಹೊನ್ನಿಗಾಗಿ ಹೆಣ್ಣು ಮಣ್ಣಿಗಾಗಿ. ಬದುಕಬೇಕೋ ಬಂಧು, ಕಡಲಷ್ಟು ಹಾಲನು ಒಡೆಯಬಲ್ಲದು ಬಂಧು, ದ್ವೇಷ ಬಿಂದು ಮಡಕೆ ಮಾಡಲು ದಿವಸ ಸಾಲದು, ಒಡೆದು ಚೆಲ್ಲಲು ಗಳಿಗೆ ಹಿಡಿಸದು. ಹುಟ್ಟುತ್ತ ಹುಟ್ಟುತ್ತ ಅಣ್ಣ ತಮ್ಮ, ಹುಟ್ಟುತ್ತ ಅಣ್ಣ ತಮ್ಮ, ಆಡುತ್ತ ಪಾಡುತ್ತ ಅಣ್ಣ ತಮ್ಮ, ಬೆಳೆಯುತ್ತ ದಾಯಾದಿ, ಬೆಳೆಯುತ್ತ ದಾಯಾದಿ, ದಾಯಾದಿ ಮತ್ಸರ ಹೊನ್ನಿಗಾಗಿ ಹೊನ್ನಿಗಾಗಿ ಹೆಣ್ಣು ಮಣ್ಣಿಗಾಗಿ, ದಾಯಾದಿ ಮತ್ಸರ ಹೊನ್ನಿಗಾಗಿ ಹೊನ್ನಿಗಾಗಿ ಹೆಣ್ಣು ಮಣ್ಣಿಗಾಗಿ. ಡಾಟ್